ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ. ಮೈಸೂರು ರಂಗಾಯಣ ವತಿಯಿಂದ ಆಯೋಜಿಸಲಾಗಿರುವ ಬಹುರೂಪಿ ರಾಜ್ಯ ನಾಟಕೋತ್ಸವ 2026ರ 25ನೇ ವರ್ಷದ ಬೆಳ್ಳಿ ಹಬ್ಬವಾಗಿ ಹಾಗೂ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಸ್ಮರಣಾರ್ಥ ಸಾಂಸ್ಕೃತಿಕ ಅನುಸಂಧಾನದೊಂದಿಗೆ ನಡೆಯಲಿದೆ ಎಂದು ರಂಗಾಯಣದ ನಿರ್ದೇಶಕ ಸತೀಶ್ ತಿಪಟೂರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ವೈದ್ಯಕೀಯ ಕಾಲೇಜು ನಿರ್ಮಾಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ. ಬಳ್ಳಾರಿ ಘಟನೆ ಮುಚ್ಚಿಹಾಕಲು ಸರ್ಕಾರ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಕೈಗಾರಿಕೆಗಳು ಆರ್ಥಿಕ ಪ್ರಗತಿಯ ಜೊತೆಗೆ ಪರಿಸರ ಸುಸ್ಥಿರತೆ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ವಿಶೇಷ ಆದ್ಯತೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಬೆಳಗಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, ಇಬ್ಬರು ಕಾರ್ಮಿಕರು ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಬನವಾಸಿ ಗ್ರಾಮದ ಕೃಷಿಕ ಬಿ ಪುಟ್ಟರಾಜ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಬನವಾಸೆ ಗ್ರಾಮದ ಬಿ ಪುಟ್ಟರಾಜು ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಗೋರ ರವಿಶಂಕರ್. ನಮ್ಮೆಲ್ಲ ಪ್ರೀತಿಯ ಕೇಳುವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮೊಂದಿಗೆ ಪ್ರಗತಿಪರ ಹಿರಿಯ ಕೃಷಿಕರೊಬ್ಬರು ಇದ್ದಾರೆ. ಅವರನ್ನ ಪರಿಚಯ ಮಾಡಿಕೊಂಡು ಅವರ ಕೃಷಿ ಬದುಕಿನ ಅನುಭವಗಳನ್ನ ನಿಮಗೆ ಹಂಚಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡ್ತಿದ್ದೇವೆ. ಯಜಮಾನ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪುಟ್ಟರಾಜು. ಯಾವ ಊರು? ಬನವಾಸಿ, ಹಾಸನ ತಾಲೂಕು, ಕಟ್ಟಾಯ ಹೋಬಳಿ, ಗೊರೂರ್ ಪೋಸ್ಟ್. ವಯಸ್ಸು ಎಷ್ಟಾಯ್ತು ಯಜಮಾನ್ರೆ? 70. 70 ವರ್ಷ ಆಯ್ತು. ತಾವು ಎಲ್ಲಿವರೆಗೆ ವಿದ್ಯಾಭ್ಯಾಸವನ್ನ ಮಾಡಿದ್ರಿ? ನಾವು 7th ವರೆಗೆ ಮಾಡಿದ್ವಿ. ಎಲ್ಲಿ ನೀವು ಮೂಲ ವಿದ್ಯಾಭ್ಯಾಸವನ್ನು ಮಾಡಿತ್ತು? ಅಲ್ಲಿ ಶುಕ್ರಸಂತೆ ಹತ್ರ, ಸಕಲೇಶ್ಪುರ ತಾಲೂಕು. ಸಕಲೇಶ್ಪುರ ತಾಲೂಕು ಶುಕ್ರವಾರ ಸಂತೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸವನ್ನು ಮಾಡಿದ್ರಿ? ಅಲ್ಲಿ ಚಿನ್ನಳ್ಳಿ ಅಂತ ಊರು. ಅಲ್ಲಿ ಊರು ಬನವಾಸೆ ಚಿನ್ನಳ್ಳಿ ಅಂತ ಹೇಳ್ತಾ ಇದ್ರೆ ಸಕಲೇಶ್ಪುರ ತಾಲೂಕು. ಏನು, ನಮ್ಮ ಅಣ್ಣರು ಮಿನಿಸ್ಟರ್ ಆಗಿದ್ರು, ಅವ್ರ ಜೊತೆಯಲ್ಲಿ ಇದ್ದೆ, ಕೆಲಸ ಮಾಡಿದೆ ಓದ್ಕೊಂಡು. 7ನೇ ತರಗತಿ ಗಂಟ ಮಾತ್ರ ಓದಿದ್ರೆ ಮುಂದಕ್ಕೆ ಯಾಕೆ ಓದ್ಲಿಲ್ಲ? ನಮ್ಮ ತಂದೆ ತೀರೋದ್ರು, ಮನೆಯಲ್ಲಿ ನೋಡಿದ್ರಿಲ್ಲ ಆತಲ್ಲ, ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಓದಕ್ಕೆ ಆಸೆ ಆಯ್ತಾ? ಇತ್ತು, ಆಗ ಹಿಂಗೆ ತಾಪತ್ರ ಆಯ್ತಲ್ಲ, ಆಗ ಒಂದು ಸ್ವಲ್ಪ ಬಡಿಸ್ತಾನೆ ನಮಗೆ, ಅದರಿಂದ ಓದಕ್ಕಾಗಲ್ಲ ಮುಂದಕ್ಕೆ. ಓದು ಬಿಟ್ಟು ನಂತರ ಮುಂದೆ ಏನು ಕಸುಬನ್ನು ಮಾಡ್ತಾ ಬಂದ್ರಿ? ನಾವು ಆರಂಭ ಮಾಡ್ತಾ ಬಂದೆ, ಹೊಲ ಉಳೋದು, ಗದ್ದೆ ಇದೇ ಜಮೀನು ಮಾಡ್ಕೊಂಡು ಬಂದೆ. ಆಲೂಗಡ್ಡೆ ಹಾಕಿವೋ, ರಾಗಿ ಹಾಕಿವೋ, ಇದೇ ಮಾಡ್ಕೊಂಡು ತೋಟ ಮಾಡ್ಕೊಂಡು ಬಂದ. ನೀವು ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು? ನಾವು 5 ಜನ. ತಂದೆಯವರು ಮೂಲತಃ ಕೃಷಿಕರನ್ನ? ಕೃಷಿಕರೇ. ತಂದೆಯವರು ಏನೆಲ್ಲ ಕಸುಬುಗಳನ್ನ ಮಾಡ್ತಾ ಇದ್ರು ಮತ್ತೆ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರು? ಅವರು ರಾಗಿ ಬೆಳೆಯರು, ಭತ್ತ, ಆಲೂಗೆಡ್ಡೆ ಇದೆಲ್ಲ ಬೆಳೆಯರು ಅವರು. ನೀವು ಎಷ್ಟನೇ ವಯಸ್ಸಿನಲ್ಲಿ ಕೃಷಿ ಕೆಲಸಕ್ಕೆ ನಿಮ್ಮನ್ನ ತೊಡಗಿಸ್ಕೊಂಡ್ರಿ? 17ನೇ ವರ್ಷದಲ್ಲಿ ತೊಡಗಿಸಿ. ಅಲ್ಲಿ ಗಂಟ ಏನ್ ಕೆಲಸ ಮಾಡ್ತಾ ಇದ್ರಿ? ಓದಕ್ಕೆ ಹೋಯ್ದಲ್ಲ. ಬನವಾಸಿಗೆ ಬಂದು ಎಷ್ಟು ವರ್ಷಗಳಾಯ್ತು? ನಾನು ಇಲ್ಲೇ ಇದ್ದೆ ಯಾವಾಗ್ಲೂ ಬನವಾಸಲೇ. ನೀವು ಚಿಕ್ಕಂದಿನಲ್ಲಿ ಬಾಲ್ಯದಲ್ಲಿ ಅಲ್ಲಿ ಇದ್ರಿ? ಈಗ ಇಲ್ಲಿ ಬಂದು. ನೀವು ಬನವಾಸಕ್ಕೆ ಬಂದ ನಂತರ ಕೃಷಿ ಕೆಲಸವನ್ನು ಆರಂಭ ಮಾಡಿದ್ದ? ನೀವು ಅಣ್ಣ ತಮ್ಮದಿರು 5 ಜನ ಅಂತ ಹೇಳಿದ್ರಿ, ಏನೆಲ್ಲ ಮಾಡ್ತಾರೆ ಕೆಲಸಗಳು? ಎಲ್ಲ ಅವರು ಒಬ್ರು ಮಾಸ್ಟರ್ ಆಗಿದ್ರು, ಇನ್ ಬೈಕರಲ್ಲಿ ಹಿಂಗೆ ಕೃಷಿ ಕೆಲಸವೇ. ನಮ್ಮಂಗೆ ಒಬ್ರು ಪಟೇಲ್ರು ಅಂತ ಇದ್ರು ಅವರೊಬ್ರು, ಇನ್ ಬಾಕಿರಲ್ಲ ಅದೇ ಕುಚಿ ಕೆಲಸವೇ. ನಿಮಗೆ ಒಟ್ಟು ಎಷ್ಟು ಜಮೀನಿದೆ ಪುಟ್ರಾಜ್ ಅವ್ರೆ? ನಮ್ದು ಗದ್ದೆ ಒಂದು 30 ಕುಂಟೆ ಇದೆ, ತೋಟ ಒಂದು 1/2 ಎಕರೆ, 35 ಕುಂಟೆ ಹೊಲ ಇದೆ. ಈಗ ತಾವು ಜಮೀನಲ್ಲೇ ಮನೆ ಕಟ್ಕೊಂಡಿದ್ರಿ? ಹ್ಞೂ, ಜಮೀನಲ್ಲೇ ಮನೆ ಕಟ್ಟಿದ್ದೀನಿ. ಎಷ್ಟು ವರ್ಷ ಆಯ್ತು ಈ ಜಮೀನಲ್ಲಿ ತಾವು ಮನೆ ಕಟ್ಕೊಂಡು? 35 ವರ್ಷ ಆಯ್ತು. ತಾವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 38-39 ಆಯ್ತು. ಎಷ್ಟು ಜನ ಮಕ್ಕಳು ತಮಗೆ? ಇಬ್ಬರಾಳ ಮಕ್ಕಳು, ಒಬ್ಬ ಒಂದು ಗಂಡು ಒಂದು ಹೆಣ್ಣು. ಏನು ಮಾಡ್ತಾರೆ ಮಕ್ಕಳು? ಮಗ MBA ಮಾಡಿದ್ದ, ಕೆಲಸದಲ್ಲ ಅವನೇ ಬೆಂಗಳೂರಲ್ಲಿ. ಮಗಳು MA BEd ಮಾಡಿದ್ಲು, ಮಾಸ್ಟರ್ ಆಗಿವಳೆ. ಮಕ್ಕಳಿಬ್ರು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ? ಮಾಡಿಸಿದ್ದೀನಿ, ಇಬ್ಬರಾಳನ್ನು ಓದಿಸಿದ್ದೀನಿ ಕಷ್ಟಪಟ್ಟು. ಇಬ್ರು ಮಕ್ಕಳು ಈಗ ಹೊರಗಡೆ ಇದ್ದಾರೆ? ಹೊರಗಡೆ ಇದ್ದಾರೆ. ಮಗ ಸೊಸೆ ಬೆಂಗಳೂರು, ಇಬ್ಬರಾಳು ಕೆಲಸದಲ್ಲ ಅವ್ರೆ, ನಮ್ಮ ಮಗಳು ಕೆಲಸದಲ್ಲ ಅವ್ರೆ. ನಿಮ್ಮ ಶ್ರೀಮತಿ ಅವರು ಯಾವ ಊರು? ದೀನಹಳ್ಳಿ ಅಂತ, ಸಕಲೇಶ್ಪುರ ತಾಲೂಕು. ನೀವು ಬಾಲ್ಯದ ವಿದ್ಯಾಭ್ಯಾಸವನ್ನ ಮಾಡಿದ ಜಾಗದಿಂದನೇ ಹೆಣ್ಣನ ತಂದ್ರಿ? ಅವರು ಮೂಲತಃ ಕೃಷಿ ಕುಟುಂಬದವ್ರೆ. ಅಲ್ಲಿಯ ವಾತಾವರಣ ಬೇರೆ, ಇಲ್ಲಿಯ ವಾತಾವರಣ ಬೇರೆ. ಅಲ್ಲಿಂದ ಬಂದು ಇಲ್ಲಿಗೆ ಯಾವ ರೀತಿ ನಿಮ್ಮ ಧರ್ಮಪತ್ನಿ ಹೊಂದ್ಕೊಂಡ್ರು? ಹೊಂದ್ಕೊಂಡ್ರು ಏನ್ ತಪ್ಪದ್ರೆ ಆಗಲ್ಲ, ಹೊಂದ್ಕೊಂಡ್ರು. ಬಡವ್ರ ಮನೆ ಹೆಣ್ಣು, ನಾವು ತಂದ ತಂದೆ ತಾಯಿ ಯಾರು ಗೊತ್ತಿಲ್ಲ, ನಮ್ಮ ಮನೆ ಬಂದು ನಾವು ಮಾಡ್ಕೊಂಡ್ರು ಅಷ್ಟೇ. ಯಾಕೆಂದ್ರೆ ಅದು ಮಲೆನಾಡಿನ ವಾತಾವರಣ, ಇದು ಸ್ವಲ್ಪ ಬಯಲುಸೀಮೆ. ಇಲ್ಲೂ ಅಡ್ಜಸ್ಟ್ ಆಗಿ ಹೋತಾವ್ರ ಆಗ್ಲಂದ್ರು ಏನ್ ತಪ್ಪತ್ರ ಇಲ್ಲ. ಬೇರೆ ಬೇರೆ ಭಾಗದಲ್ಲಿ ಜಮೀನ್ ಇದೆ, ಜಮೀನಿನಲ್ಲೇ ಮನೆ ಕಟ್ಕೊಂಡಿದ್ದೀರಿ, ಒಂದ್ ಕಡೆ ತೋಟ ಇದೆ, ಅಲ್ಲೇ ಗದ್ದೆ ಇದೆ. ಏನೆಲ್ಲ ತೋಟದಲ್ಲಿ ನೀವು ಗಿಡ ಮರಗಳನ್ನ ಹಾಕೊಂಡಿದ್ರಿ? ಬಾಳೆ ಹಾಕಿದೀವಿ, ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಆಮೇಲೆ ಗದ್ದೆಲಿ ಭತ್ತ ಅಷ್ಟೇ. ಇಲ್ಲಿ ಮನೆ ಬಳಿ ಇರ್ತಕ್ಕಂಥ ಜಮೀನಲ್ಲಿ ಏನು ಬೆಳೆಗಳನ್ನ ಬೆಳಿತೀರಿ? ಜೋಳ ಹಾಕಿದ್ವಿ, ಈಗ ರಾಗಿ, ಅವರೇ, ತೊಗರಿ ಇವೆಲ್ಲ ಹಾಕಿದ್ವಿ. ಜೋಳ ದನಗಳಿಗೆ, ತೆಂಗಿನ ಮರ ಇದೆ. ನಾವು ನಿಮ್ಮ ಮನೆಯ ಬಳಿ ಇದ್ದಾಗ ಒಂದು ವಿಶೇಷವಾದಂತಹ ಒಂದು ನೋಟವನ್ನ ನೋಡಿದ್ವಿ. ದನಕರುಗಳನ್ನ ಸಾಕೊಂಡಿದ್ರಿ, ಅದರಲ್ಲೂ ವಿಶೇಷವಾಗಿ ಗಿರ್ತಳಿ ಹಸುವನ್ನ ಸಾಕೊಂಡಿದ್ರಿ. ಇದು ಹಸುವೆ ಹಾಕಿದ್ದು ಗಿರಿಸಳಿ. ನಾನೊಂದು ಮಲ್ನಾಡಿಂದ ತಂದಿದ್ದ ಹಸು, ಪುತ್ತೂರಿಂದ, ಅದೇ ಗಿರಿಸಳಿ ಹಾಕಿದ್ವಿ. ಅದೇ ನಮಗೆ ಗೊತ್ತಿಲ್ಲ, ಅದಿನ್ನು ಚಿಕ್ಕರುವಲ್ಲ, ಅದಕ್ಕೆ ಸಾಕ್ತಾ ಇದ್ವಿ ನೋಡೋಣ ಮುಂದೆ ಅಂತ. ಅದರ ಹಸುವನ್ನ ಎಲ್ಲಿಂದ ತಂದಿದ್ ನೀವು? ಪುತ್ತೂರು, ಪುತ್ತೂರಲ್ಲಿ ತಂದದ್ದು. ಈಗ ಇಲ್ಲೇ ಕರು ಹುಟ್ಟಿರೋದು? ಇಲ್ಲೇ ಹುಟ್ಟಿದ್ ನಮ್ಮಲ್ಲಿ. ಈಗ ಕರುಗೆ ಎಷ್ಟು ತಿಂಗಳಾಗಿದೆ? 1 ವರ್ಷ ಐತಿ. ಹೋರ್ಗರನ್ನ ಹೆಣ್ಕರನ್ನ? ಹೆಣ್ಕೊರ. ಅದ್ರ ಸ್ವಭಾವ ನೋಡಿದ್ರೆ ಹೇಗನ್ಸುತ್ತೆ ತಮ್ಗೆ? ಪರವಾಗಿಲ್ಲ, ಒಳ್ಳೇದು ಅನ್ನ ಕಾಣುತ್ತೆ, ಅದಕ್ಕೆ ಸಾಕ್ತಾ ಇದ್ದೀನಿ. ಅನುಕೂಲ ಆಗ್ಬೋದು ಮುಂದೆ ಅಂತಾರಲ್ಲವ, ನೋಡೋಣ, ಅದಕ್ಕೆ ಸಾಕ್ತಾ ಇದ್ದೀನಿ. ನಾವು ಹಾಗೆ ಅಲ್ಲಿ ನಿಮ್ಮ ಜಮೀನನ್ನ ಸುತ್ತ ಅಡ್ಡಾಡ್ತಾ ನೋಡಿದಾಗ ಗಮನಿಸಿದ್ವಿ, ಇದ್ಯಾವ್ದು ವಿಶೇಷವಾದ ಅಂತ ಒಂದು? ಅದೇ ವಿಶೇಷ ಬಂದಿರೋದು. ಮನೆ ಹತ್ರ ಒಟ್ಟು ಎಷ್ಟು ಬಾರಿ ಬೆಳೆಗಳನ್ನ ಬೆಳ್ಕೋತೀರಿ? ಇಲ್ಲಿ 3 ಬೆಳೆ. ಬಂತಲು ಜೋಳ ಹಾಕಿ, ಅಲ್ಲಿ ಜೋಳವ, ಈಗ ರಾಗಿ ಹಾಕಿದೀವಿ, ಆಮೇಲೆ ಹೊತ್ಕೊಳ್ಳಿ ಮೇವು ಹಾಕಿದೀವಿ ಅಷ್ಟೇ. ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಮಳೆಗಾಲದಲ್ಲಿ ಜೋಳ, ಈಗ ಪಕ್ಕದ ಹೊಲ್ದವ್ರು ಒಂದು ನೀರು ಕೊಡ್ತೀವಿ ಅಂದ್ರೆ ರಾಗಿ ಹಾಕಿದ್ದೀನಿ. 30 ಗುಂಟೆ ಪ್ರದೇಶಕ್ಕೂ ಪೂರ್ಣ ಪ್ರಮಾಣದಲ್ಲಿ ರಾಗಿನ ಹಾಕೊಂಡಿದ್ರ? ಇಲ್ಲ, ಒಂದು 20 ಗುಂಟೆ ಹಾಕಿದೀವಿ. 15 ಗುಂಟೆ ದನಗಳಿಗೆ ಮೇವು. ಏನೆಲ್ಲ ಬೆಳೆಗಳನ್ನ ಬೆಳ್ಕೋತೀರಿ ದನಗಳಿಗೆ? ದನಗಳಿಗೆ ಅದೇ ಇಬ್ಬನಿ ಜೋಳ, ಹೊಲ್ಜೋಳ ಬೆಳಿತೀವಿ ಅಷ್ಟೇ. ಬಾಕಿ ಅಂತ ಈಗ ಬೇಸಿಗೆನೆಲ್ಲ ಮೇವು ಪೂರೈಕೆ ಹೇಗೆ ಮಾಡ್ತಾರೆ? ಬೇಸಿಗೆಲಿ ಇವ್ರೇನ ನೀರು ಕೊಟ್ಟರೆ ಇಲ್ಲೇ ಮಾಡ್ಕೋತೀವಿ, ಅಲ್ಲವ್ರು ಬರೀ ಬೀಳುಲ್ ಹಾಕ್ತೀವಿ, ಬೀಳುಲು ಭತ್ತದ. ಭತ್ತದ ಹುಲ್ಗಳನ್ನ ಕೊಂಡ್ಕೊಂಡ್ತೀರೋ ಅಥವಾ ನಿಮ್ದೇ ಸಾಕಾಗುತ್ತೆ? ಸಾಕಾಗಲ್ಲ, ನಾವೊಂದು 1/2 ಎಕರೆ ಕೊಂಡ್ಕೋತೀವಿ. ಈ ಬಾರಿಯ ಭತ್ತದ ಬೆಳೆ ಹೇಗಿದೆ ನಿಮ್ದು? ಪರವಾಗಿಲ್ಲ, ಚೆನ್ನಾಗೈತಿ. ಯಾವ ತಳಿ ಹಾಕೊಂಡಿದ್ದೀರಿ? ಉಳ್ಕಡ್ಡಿ ಭತ್ತ. ವರ್ಷ ವರ್ಷನೂ ಇದೇ ತಳಿ ಬೆಳಿತೀರ? ಇಲ್ಲ, ಒಂದೊಂದ್ಸಲಿ ಬದಲಾವಣೆ ಮಾಡ್ತೀವಿ, 10-26 ಅವು ಇವು ಹಾಕ್ತೀವಿ. ನೀವು ಆಗ್ಲಿಂದನೂ ಕೃಷಿ ಮಾಡ್ಕೊಂಡು ಬಂದಂತವರು, ಈ ಭತ್ತದಲ್ಲಿ ವಿಶೇಷವಾಗಿ ಉತ್ತಮವಾದಂತಹ ಇಳುವರಿ ಬರ್ತಕ್ಕಂತಹ ಭತ್ತದ ತಳಿ ಯಾವುದು? ಇತ್ತೀಚೆಗೆ ನೀವು ಬದಲಾವಣೆ ಮಾಡ್ಕೊಂಡ ನಂತರ ಹುಲ್ಲಿನ ಇಳುವರಿ ಯಾವ ಒಂದು ಭತ್ತದಲ್ಲಿ ಸಿಗ್ತಾ ಇದೆ? ಚೆನ್ನಾಗಿ ಭತ್ತ ಆಗುತ್ತೆ, ಹುಲ್ಲು ಆಗುತ್ತೆ. ಈಗ ಆಗ್ತಾ ಇರೋ ಹೊಸ ತಳಿಗಳಲ್ಲಿ ಹಳೆ ನಮ್ಮ ರಾಜಮುಡಿ ಇಂಥ ನಾವೇನು ಪ್ರಯೋಜನ ಇತ್ತಲ್ಲ, ಬೆಳೆಯೋ ಬಿದೋಗವು. ಈ ವಾತಾವರ ಎಲ್ಲ ಚೆನ್ನಾಗಿ ಬಿಡ್ತೇವೆ, ಭತ್ತ ಕೊನೆ ಎಲ್ಲ ಹುಲ್ಲು ಆಗುತ್ತೆ. ನಿಮಗೆ ಎಷ್ಟು ಭತ್ತ ಸಿಗುತ್ತೆ ಒಂದು ಬೆಳೆಗೆ? ಒಂದು ಬೆಳೆ 30 ಚೀಲ ಸಿಗುತ್ತೆ. ಹುಲ್ಲು? ಹುಲ್ಲೊಂದು 1 ಟ್ರ್ಯಾಕ್ಟರ್. ಮನೆಗೆ ಬೇಕಾಗುತ್ತೆ ಹುಲ್ಲು? ಬೇಕಾಗುತ್ತೆ. ಅದ್ರ ಜೊತೆ ಇನ್ನೊಂದು ಟ್ರ್ಯಾಕ್ಟರ್ ತಗತ್ತೀವಿ ನಾವು, ದನಗಳು 4 ಅವಲ್ಲ. ಅದರಿಂದ ಈಗ ಭತ್ತವನ್ನ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ರಿ, ವಿವಿಧ ರೀತಿಯ ತಳಿಗಳನ್ನ ಹಾಕೊಳ್ತೀರಿ, ವರ್ಷ ವರ್ಷ ಬದಲಾವಣೆ ಮಾಡ್ತೀರಾ ಹೇಗೆ? ಇಲ್ಲ, ಅವೇ 3 ವರ್ಷದಿಂದ ಅದೇ ಆಗ್ತಾ ಇರೋದು. ಚೆನ್ನಾಗಿ ಇಳುವರಿ ಬರ್ತಾ ಇತ್ತು. ಅದಕ್ಕಿಂತ ಹಿಂದೆ? ಹಿಂದೆ ಎಲ್ಲ ರಾಜಮುಡಿ ಹಾಕಿವು, ಅದು ಅಂತ ಇಳುವರಿ ಬರ್ತಿತ್ತು. ಎತ್ತರ ಬರೋದು ಒಂದು 10-18 ಚೀಲ ಆಗೋದು ಅಷ್ಟೇ, ಬರ್ತದಲ್ಲ. ವರ್ಷಕ್ಕೆ ಎಷ್ಟು ಬೆಳೆ ಮಾಡ್ತೀರಿ ಭತ್ತವನ್ನ? ಒಂದೇ ಬೆಳೆ. ಮಳೆಯಲ್ಲಿ ಏನು ಸಾಗುವಳಿ ಮಾಡ್ತೀರಿ? ಅದೇ ಭತ್ತನ? ಅದೇ ಭತ್ತ. ಈಗೇನಾರ ನೀರು ಕೊಟ್ರೆ ಚಂಗ್ರುಳಿಲಿ ಆಗ ಮತ್ತೆ ಎಣ್ಣೆ ಬೆಳೆ ಮಾಡ್ಬೋದು, ಕಡಲೆ ಪಡಲೆ ಹಾಕ್ತೀವಿ ನಾವು. ಬತ್ತಾಕಲ್ಲ. ನಾಲೆ ನೀರು ಇರುತ್ತಾ? ಇರುತ್ತೆ, ಬೇಸಿಗೆಯಲ್ಲಿ ಬಿಟ್ರು ಕೇಳಿ ಬಿಡ್ತಾರೆ. ಪಕ್ಕದಲ್ಲೇ ಹೊಳೆ ಸಾಲಿದೆ, ನೀರಿಗೆ ನೀವು ಮೋಟಾರ್ ಏನಾದ್ರು ಇಟ್ಕೊಂಡು ನೀರನ್ನ ಬಳಕೆ ಮಾಡ್ಕೊತೀರಿ? ಇಟ್ಟಿದೀವಿ ಇಟ್ಟಿದೀವಿ, ನಮ್ ತಮ್ಮಂದೈತೆ ಅದರಲ್ಲೇ ನಾವು ಸಿಂಪರಣೆ ಮಾಡ್ಕೇತೀವಿ. ಇನ್ನು ತೋಟದಲ್ಲಿ ಅಡಿಕೆ ಇದೆ, ಒಟ್ಟು ಎಷ್ಟು ವಿಸ್ತೀರ್ಣದಲ್ಲಿ ಅಡಿಕೆ ಇದೆ ಮತ್ತೆ ಎಷ್ಟು ಗಿಡಗಳಿದೆ? ಗಿಡ ಒಂದು 600 ಅವೆ, ಅದು ಒಂದು ಅರ್ಧ ಎಕರೆ. ಅರ್ಧ ಎಕರೆ ಪ್ರದೇಶದಲ್ಲಿ ಅಡಿಕೆನ ಹಾಕೊಂಡಿದ್ರಿ, ಎಷ್ಟು ವರ್ಷದ ಅಡಿಕೆ ಗಿಡಗಳು? ಅವೆಲ್ಲ 30 ವರ್ಷದ ಮೇಲೆ. 30 ವರ್ಷದ ಮೇಲೆ. ವರ್ಷ ವರ್ಷ ನೀವು ಅಡಿಕೆಯನ್ನ ನೀವೇ ಕುಯಿಸಿ ಏನಾದ್ರು ಬೇಯಿಸ್ತೀರಾ ಅಥವಾ? ನಾವು ಉಂಡಿ ಕೊಡ್ತೀವಿ, ಅವ್ರು ಕುಯ್ಕಿ ಹೋಗ್ತಾರೆ. ಆಗ್ಲಿಂದ ಹಾಗೆ ಮಾಡ್ಕೊಂಡು ಬಂದಿದ್ದೀರಾ? ಬಂದಿರೋದು. ಯಾವ ಭಾಗದವ್ರು ಬರ್ತಾರೆ ಇಲ್ಲಿ ಅಡಿಕೆನ ಕೊಂಡ್ಕೊಳ್ಳಕ್ಕೆ? ನಮ್ಮ ಪಕ್ಕದರೆ ಅತ್ತೆಯಾಗ್ತವ್ರು, ಬೇರೆ ಯಾರು ಇಲ್ಲ. ವರ್ಷ ವರ್ಷ ಇಳುವರಿ ಉತ್ತಮವಾಗಿ ಬರಬೇಕು, ತೋಟ ಚೆನ್ನಾಗಿರ್ಬೇಕು ಅಂತಂದ್ರೆ ಯಾವ ರೀತಿ ನೀವು ಅದನ್ನ ನಿರ್ವಹಣೆ ಮಾಡ್ಕೊಂಡು ವ್ಯವಸಾಯನ? ಎಲ್ಲ ಗೊಬ್ಬರ ಎಲ್ಲ ಹಾಕ್ತಿವಿ, ಅಗತ್ಯ ಮಾಡಿಸ್ತೀವಿ, ಗುಣಿ ಎಲ್ಲ ಕಟ್ಟಿ ಸರಿ ನೀರು ಬರೋ ಹಾಕೇತಾ ಇದೀವಿ, ಚೆನ್ನಾಗಿ ಇಳುವರಿ ಬರ್ತೈತಿ. ಏನ್ ಅಂತರದಲ್ಲಿ ಹಾಕಿದಿರಾ? ಏನ ಗಿಡವ ಅವೆಲ್ಲ ಹತ್ತತ್ರ ಹಾಕಿದ್ವಿ ನಾವು ಆ ಕಾಲದವಲ್ವ, ಈಗ ಹಾಕಿರೋವೆಲ್ಲ ದೂರ ದೂರ ಅವೆ, ಆಗೆಲ್ಲ 3-4 ಹಿಂಗೆ. ಆಗೆಲ್ಲ ಅಷ್ಟೇ ನಮ್ಮ ಅಪ್ಪದ ಕಾಲದವು, ಈಗ ಹಾಕಿರೋ 9-8 ಹಾಕಿದೀವಿ. ಈಗ ಎಷ್ಟು ಗಿಡಗಳನ್ನ ಕೂರಿಸಿದ್ರಿ? ಈಗ ಒಂದು 300 ಗಿಡ ಕೂರಿಸಿದ್ವಿ. ಇದನ್ನ ಏನ್ ಅಂತರ ಇಟ್ಕೊಂಡಿದ್ರಿ? ಅದೇ 8-9 ಇಟ್ಟಿದ್ವಿ, ಸಾಲು ಸಾಲು ಅದ್ರೊಳಗೆ ಹಾಕಿದ್ವಿ, ಸಾಲಿನ ಸಾಲು ಅಂದ್ರೆ ಮರ ಹೋಗ್ಬೇಕು. ಈಗ ಹಳೆ ಅಡಿಕೆ ಗಿಡದೊಳಗಡೆ ಮತ್ತೆ ಹಾಕಿದ್ವಿ ಅದ್ರೊಳಗೆ. ಈಗ ಹೊಸ ಗಿಡಗಳನ್ನ ಹಾಕಿ ಎಷ್ಟು ವರ್ಷ ಆಯ್ತು? ಅವಲ್ಲೇ 4 ಇಷ್ಟ. ಎಲ್ಲಿಂದ ತಂದ್ರಿ? ಅವು ನಾವೇ ಮಾಡ್ತೀವಿ ನಮ್ಮ ತೋಟದಲ್ಲಿ. ಇದು ನಿಮ್ಮ ಅಡಿಕೆ ಏನಿತ್ತು ಅದೇ ಅಡಿಕೆನಲ್ಲಿ ನರ್ಸರಿ ಮಾಡ್ಕೊಂಡು ಮರದ ತಗೊಂಡು ಬೀಜ ಹಾಕಿ ನಾವೇ ನರ್ಸರಿ ಮಾಡ್ಕೇತೀವಿ ಇಲ್ಲಿ. ಈಗ ಮಾಡಕ್ ಮಾಡಿದಿನಲ್ಲ. ವರ್ಷ ವರ್ಷ ಎಷ್ಟು ಸಸಿಗಳನ್ನ ಮಾಡ್ಕೊಳ್ತೀರಿ? 2000 ಹಾಕ್ತೀನಿ, ನಮ್ಮ ಓದೋ ಮಾರ್ಕ್ ಹಾಕೈತಿ, ಉಳಿದು ಮಾರ್ತೀವಿ. ನರ್ಸರಿ ಹೇಗೆ ಮಾಡ್ಕೊಳ್ತೀರಿ? ನರ್ಸರಿ ಅಂದ್ರೆ ಉಂಡಿ ಎಲ್ಲ ಒಂದ್ ಸಮ ಮಾಡೋದು, ಅದ್ರೊಳಗೆ ಒಂದ್ ಸ್ವಲ್ಪ ಗೊಬ್ಬರ ಮಣ್ಣು ಬಿರು ಮಿಕ್ಸ್ ಮಾಡೋದು, ಅದ್ರೊಳಗೆ ಇಡೋದು ಒಂದ್ 2-3 ತಿಂಗಳು ಮಳಿಗೆ ಬರೋರಿಗೆ. ಆಮೇಲೆ ಮಳಿಗೆ ಬಂದ್ಮೇಲೆ 2 ತಂದು 2 kg ಅದು ಗೊಬ್ಬರ ತುಂಬಿ ಪ್ಲಾಸ್ಟಿಕ್ ಮಾಡೋದು, ಹಂಗೆ ನರ್ಸರಿ ಮಾಡೋದು. ನೆರಳಿಗೆಲ್ಲ ಹೇಗೆ ಮಾಡ್ಕೊಳ್ತೀರಿ? ನೆರಳೇನ ಹಾಕಲ್ಲ ನಾವು, ಹಂಗೆ ಬೈಲಲ್ಲಿ ಇಲ್ಲಿ ಮಣ್ಸೂರು ಜಿನ್ನಲ್ಲಿ ಅದು ಲೆವೆಲ್ ಮಾಡ್ತೀವಿ, ಅವ್ರ ಮೇಲೆ ಇಟ್ಬಿಡ್ತೀವಿ. ಒಂದು ಸಲಕ್ಕೆ 2000 ಸಸಿಗಳನ್ನ ಮಾಡ್ತೀನಿ ಅಂತ ಹೇಳಿದೆ. ನಿಮ್ಮ ತೋಟದಲ್ಲಿ ಯಾವ್ದೆಲ್ಲ ಹೋಗಿರುತ್ತೆ ಅದಕ್ಕೆ ಬಳಕೆ ಮಾಡ್ಕೊಂಡು ಬಾಕಿದನ್ನ ವ್ಯಾಪಾರ ಮಾಡ್ತೀವಿ. ಇಲ್ಲೇ ಬಂದು ಇಲ್ಲೇ ಬಂದು ತಗೋತಾರೆ. ಏನ್ ಬೆಲೆ ಮಾರಾಟ? 35 ಮಾಡಿದ್ವಿ ಒಂದ, ಈ ವರ್ಷ ಒಂದ್ 100 ಇದ್ದ ಮಾರಿದ್ವಿ, ಖಾಲಿ ಐದು ಈ ವರ್ಷ 3 ವರ್ಷದಿಂದ ಇದ್ದ, ಅದಕ್ಕೆ ಈ ವರ್ಷ ಮತ್ ಮಾಡ್ತಾ ಇದೀವಿ. ಈಗ ನೀವು ನರ್ಸರಿ ಮಾಡಿ ಮಾಡಿದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ? ಅದು ತೋಟಕ್ಕೆ ತಗೊಂಡು ಹಾಕಿದ್ರೆ 1 ಹಾಕ್ಬೋದು, ಒಂದಿಷ್ಟು ಬರ್ತದೆ. ಅಲ್ಲ 3-3.5 ಬೇಕು ಅಂದ್ರೆ ಒಂದ್ 2 ಕಾಯ್ಬೇಕು. ಎಷ್ಟು ಎಲೆಗಳು ಬಂದ ನಂತರ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೀರಿ? ಒಂದ್ 7 ಎಲೆನಾರ ಬರಬೇಕು, ಆಗ ಒಳ್ಳೇದು. ಫಸಲು ಕೊಡ್ಲಿಕ್ಕೆ ಶುರು ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಕ್ಲೀನ್ ಆಗಿ ಕೆಲಸ ಮಾಡಿದ್ರೆ 4.5 5 ಬರ್ತದೆ, 7 ಫುಲ್ ಬರ್ತದೆ. ಈಗ ನಿಮ್ಮ ತೋಟದಲ್ಲಿ ಹಳೆಯ ಅಡಿಕೆನು ಕೂಡ ಇದೆ ಅಂತ ಹೇಳಿದ್ರಿ, ಒಂದು ವರ್ಷಕ್ಕೆ ಎಷ್ಟು ಕ್ವಿಂಟಲ್ ಆಗಬಹುದು ಅಂತೀರಿ? ಈಗ ನಮ್ದು 30 ಆಗ್ತೈತಿ. ಆರಂಭದ ದಿನಗಳಲ್ಲಿ ಅಂದ್ರೆ ನೀವು ವ್ಯವಸಾಯಕ್ಕೆ ಇಳಿದ್ರಲ್ಲ, ಆ ಸಂದರ್ಭದಲ್ಲಿ ಹೇಗಿತ್ತು? ಎಲ್ಲ ಕಡಿಮೆ, ರೇಟು ಕಡಿಮೆ, ಅಡಿಕೆ ಕಡಿಮೆ, ಒಂದು 5-6 ಕ್ವಿಂಟಲ್ 10 ಕ್ವಿಂಟಲ್ ಆಗದಾಗ ಅಷ್ಟೇ. ಆಗಿತ್ತಾರ ವ್ಯವಸಾಯ ಮಾಡ್ತಿಲ್ಲ ಈಗ ಖುಷಿಗೆ. ನೋಡಿ, ಈಗ ಸರಿಯಾದಂತಹ ಮಾಹಿತಿಯನ್ನು ನೀವು ನಮಗೆ ಮಾಡ್ಕೊಡ್ಬೇಕು. ಹಿಂದೆ ಹೇಗಿತ್ತು ವ್ಯವಸಾಯ ಪದ್ಧತಿ, ಈಗ ಹೇಗೆ ಮಾಡ್ತಾ ಇದ್ರಿ, ವಿವರವಾಗಿ ಹೇಳಿ. ಅದೇ ನಾವು ಈಗ ಚೆನ್ನಾಗಿ ಮಾಡ್ತಾ ಇದೀವಲ್ಲವ, ಅದರಿಂದ ಗಿಡಗಳೆಲ್ಲ ಚೆನ್ನಾಗಿ ಬರ್ತವೆ, ಫಸಲು ಚೆನ್ನಾಗಿ ಕೊಡ್ತಾವೆ. ತೆಂಗಿನ ಮರ ತಿಪ್ಪುಗಳಲ್ಲಿ ತಂದು ಹಾಕಿದ್ದು, ಅವು ಚೆನ್ನಾಗಿವೆ ಅಲ್ವಾ, ಚೆನ್ನಾಗಿ ಬರ್ತಾವೆ, ಅದರಿಂದ ಬೆಳೆ ಚೆನ್ನಾಗಿ ಹಿಡಿತಾ ಇದೆ ಕೈಯ. ಇತ್ತೀಚೆಗೆ ನೀವು ಉತ್ತಮವಾದಂತಹ ಕೃಷಿಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಒಳ್ಳೆ ತೋಟ ಮಾಡ್ಬೇಕು ಅನ್ನೋದ್ರೆ ಯಾವ ತರ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕು? ಒಳ್ಳೆ ತೋಟ ಮಾಡ್ಬೇಕು ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಗುಂಡಿ ಪಂಡಿ ಎಲ್ಲ ಮಾಡಿ ಎಲ್ಲ ಕಡಕೆಲ್ಲ ಹೊಡೆದು ಮುಂದ್ ಲೆವೆಲ್ ಮಾಡಿ ಮಣ್ಣು ನೋಡಿಸಿ ಅದ್ ಮಾಡಿದ್ರೆ ಅನುಕೂಲ ಬರುತ್ತೆ. ಸಾಮಾನ್ಯವಾಗಿ ಯಾವ ರೀತಿಯ ಗೊಬ್ಬರವನ್ನ ಬಳಸ್ತೀರಿ ನಿಮ್ ತೋಟಕ್ಕೆ? ನಾವು ದನ ಗೊಬ್ಬರ ಜಾಸ್ತಿ. ನಿಮ್ಮಲ್ಲಿ ಇರ್ತಕ್ಕಂಥ ಜಾನುವಾರುಗಳದೇ ಸಾಕಾಗುತ್ತಾ? ಸಾಕು ಸಾಕು ನಮಗೆ. 1 ಒಂದು ತೋಟಕ್ಕೆ ಹಾಕ್ತಿವಿ, 1 ಒಂದು ತೋಟಕ್ಕೆ ಹಾಕ್ತಿವಿ, ಒಂದು ಬುರ್ಸ ಬಿಟ್ಟು ವರ್ಷ ಹಾಕ್ತಿವಿ. ವರ್ಷ ವರ್ಷನೂ ಕೂಡ ಗೊಬ್ಬರ ಹಾಕಲ್ಲ, ವರ್ಷಕ್ಕೆ ಒಂದಪ್ಪ ಬಿಟ್ಟು. ವರ್ಷ ವರ್ಷನೂ ಹಾಕಿದ್ರೆ ಏನ್ ಸಮಸ್ಯೆ ಆಗುತ್ತೆ? ಅದೇನಪ್ಪ ನಾವು ಹಾಕಿಲ್ಲ ಒಂದಪ್ಪ. ಹಿಂದೆ ಇಳುವರಿ ಕಡಿಮೆ ಇತ್ತು ಅಂತ ಹೇಳಿದ್ರಿ, ಈಗ ಚೆನ್ನಾಗಿದೆ ಇಳುವರಿ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ನಾನು ಮಾಡಕ್ ಇಡದ್ಮೇಲೆ ನಮ್ಮ ಅಪ್ಪಾರ್ ಕೊಟ್ಟಾಗ ನನಗೆ 3-5 ಆಗೋದು, ಈಗ 30 ತಂದಿದ್ದೀನಿ, ಇನ್ ಮುಂದೆ ನೋಡ್ಬೇಕು. ನೋಡಿ, 3-30 ವರೆಗೆ ನೀವು ಜಮೀನಲ್ಲಿ ಅಡಿಕೆ ಇಳುವರಿ ಹೆಚ್ಚಾಗಿದೆ. ಇದರ ಗುಟ್ಟು ಏನು? ಅದೇ ಗೊಬ್ಬರ ಅದು ಇದು ಕೆಲಸ ಮಾಡೋದು, ಅದೇ ಗುಟ್ಟು. ಇನ್ನೇನ್ ಗುಟ್ಟಿದೆ? ನೀರು ಪರು ಹಾಕಿಳೋದು, ಅದೇ ವ್ಯವಸಾಯದ ಗುಟ್ಟು. ಅಡಿಕೆ ತೋಟದಲ್ಲಿ ನೀರಿನ ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತ ಹೇಳ್ತೀರಿ? ನಿರ್ವಹಣೆ ಅಂದ್ರೆ ನಾವು ಎಲ್ಲ ನೀರೆಲ್ಲ ಕಾಸಿಗೆ ಬತ್ತೀವಿ, ಒಂದ್ ಕಡೆಯಿಂದ ಪೈಪ್ ಹಾಕಿದೀವಿ ಒಳ್ಳಿಂದವ, ಹಂಗೆ ಆಸ್ತಿ ಪೈಪಲ್ಲಿ ಬಿಟ್ಟು ಬೇಡ ಅಂದ್ರೆ ಕೆಲವು ತಕ್ಕ ಆರಿಸ್ತೀವಿ, ಹಂಗೆ ಹಂಗೆ ಹಾಕೋದು. ಹಾಯಿ ನೀರು ಮಾಡಿದ್ರೆ ಹೇಗೆ? ಹಾಯಿ ನೀರು ಮಾಡಿದೀವಿ. ಸಾಮಾನ್ಯವಾಗಿ ಹಾಯಿ ನೀರನ್ನ ಮಾಡಿದ್ರೆ ತೋಟದಲ್ಲಿ ಇರ್ತಕ್ಕಂಥ ಮಣ್ಣಿನ ಪೋಷಕಾಂಶ ಕೊಚ್ಚೋಗುತ್ತೆ ಅಂತ ಹೇಳ್ತಾರೆ. ಕೊಚ್ಚೋಗಂಗ್ ಮಾಡಲ್ಲ ನಾವು, ಒಂದ್ ಸ್ವಲ್ಪ ಸ್ವಲ್ಪ ಹಾಯಿಸ್ಬಿಟ್ಟು ಹಂಗೆ ನಿಲ್ಲಿಸ್ತೀವಿ, ತುಂಬಿಟ್ಟು ಹೊಡೆಯಕಲ್ಲ, ತೇವಾಂಶ ಮಾಡಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ತೀವಿ ನೀರ. ಈ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಏನಾದ್ರು ಮಾಡ್ಕೊಂಡಿದ್ರೆ? ಮಾಡಿಲ್ಲ. ಈಗ ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಅಲ್ಲಲ್ಲಿ ಟ್ರಂಚ್ಗಳನ್ನ ಮಾಡ್ಕೊಂಡು ಮಾಡಿದೀವಿ, ಟ್ರಂಚ್ಗಳ ಬಳೆ ಹಾಕಿದೀವಿ. ಕಡಕ್ ರೋಡ್ದು ಯಾವ ತಳಿ ಬಳೆ ಹಾಕೊಂಡಿದ್ರಿ? ಪುಟ್ಟ ಬಳೆ. ಎಷ್ಟು ಇದೆ? 80 ಗಿಡ ಹಾಕಿದ್ದೀನಿ ಅಷ್ಟೇ. ಎಷ್ಟು ವರ್ಷ ಆಯ್ತು ಹಾಕಿ? ಈಗ ಒಂದು 9-10 ತಿಂಗಳಾಯ್ತು. ಈ ಮೊದಲು ಅಡಿಕೆ ಒಳಗಡೆ ಏನನ್ನ ಮಾಡ್ತಾ ಇದ್ರಿ? ಏನೂ ಇಲ್ಲ, ಬರೀ ತೆಂಗಿನ ಗಿಡವೇ ಇದ್ದಿದ್ದು. ಈಗ ಮಾರ ಮೇಕೆ ಹೋದ್ವಲ್ಲ, ಈಗ ಬಳೆ ಹಾಕಿದೀವಿ. ಈಗ ಹಾಕಿ 9-10 ತಿಂಗಳಾಯ್ತು ಅಂತ ಹೇಳಿದ್ರೆ ಇನ್ನೊಂದು 4 ತಿಂಗಳಿಗೆ ಫಸಲು ಬರುತ್ತೆ. ಎಲ್ಲಿಂದ ತಂದ್ರೆ ಕಂದುಗಳನ್ನ? ಕಂದುಗಳು ನಮ್ಮ ಪಕ್ಕದ ತೋಟಗಳಲ್ಲಿ ಕಿತ್ಕೊಂಡು ಅವನು ತಂದಿಲ್ಲ, ಇಲ್ಲೇ ತಗೊಂಡು ಅಕ್ಕಪಕ್ಕದ ತೋಟದಲ್ಲಿ ಇದ್ದಂತ ಕಂದುಗಳನ್ನ ತಗೊಂಡು ಹಾಕಿದ. ಅವು ಚೆನ್ನಾಗಿ ಹೋಗೋಣ. ತೋಟ ಉತ್ತಮವಾಗಿದೆ, ತೆಂಗು ಕೂಡ ಇದೆ ಅಂತ ಹೇಳಿದ್ರೆ. ತೆಂಗು ಅಂದ್ರೆ ಒಂದು 80-90 ಸಾವಿರ ಆಯ್ತು ವರ್ಷಕ್ಕೆ. ಎಷ್ಟಿದೆ ಮರಗಳು? 40. ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿಲ್ಲ, 30 ವರ್ಷ ಆಯ್ತು. ಅದು ಕೂಡ 30 ವರ್ಷದೇ? ಅದೇ ನಾನು ಬೇರೆದಾಗ ಹಾಕಿದ್ವು ಎಲ್ಲ. ಇವು ಹಳೆ ಮರಗಳು. ಅದು ಯಾವ ತಳಿದು ಅಂತ ಅನ್ಕೊಂಡಿದ್ರಿ? ಯಾವ್ದು? ತೆಂಗು. ತೆಂಗು ನಾವು ಟಿಪ್ಟೂರ್ ತಳಿ, ಅಲ್ಲಿಂದ ತಂದು ಹಾಕಿದ್ದು. ನಮ್ಮ ಅಪ್ಪ ಹಾಕಿರು ಇಟ್ಟಿಡ್ತಪ್ಪ, ಒಂದೊಂದು ಇಟ್ಟಿಟ್ಕಾತ್ರೆ ಕಾಯಿ ಬಿಡ್ತವೆ. ಇವು ಇಷ್ಟು ತಪ್ಪ ಬಿಡ್ತವೆ, ಫಸ್ಲು ಚೆನ್ನಾಗಿ ಹಿಡಿತವೆ. ಅವು ನಮ್ಮ ಹಿಡಿತಲ್ಲ, ಒಂದೊಂದು ಪ್ಯಾರಿ ಒಂದೊಂದು ಪ್ಯಾರಿ ಒಂದೊಂದು ಪ್ಯಾರಿ ಮಾಡ್ಕೊಳ್ಳೋ ಇಷ್ಟಪ್ಪ. ಈ ಒಳ್ಳೆ ಚೆನ್ನಾಗಿ ಫಸಲು ಬಿಡ್ತವೆ. ಹಳೆದು ಎಷ್ಟು ತೆಂಗಿನ ಮರಗಳಿತ್ತು ನಿಮ್ಮ ತಂದೆಯವರು ಹಾಕಿದ್ದು? ನೀವು ಎಷ್ಟು ತೆಂಗಿನ? 5-6 ಅಷ್ಟೇ, ನಾವು ಬಾಕಿ ಹಾಕಿದ್ದೆಲ್ಲ. ತೆಂಗಿನ ಏನಂತರ ಹಾಕೊಂಡಿದ್ರಿ? ಒಳಗಡೆ ಹಾಕಿದ್ರು ಫಸ್ಟ್ ತೆಂಗಿನ ಗಿಡ ಹಾಕಿ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಚೊಟ್ಟು ಇವೆಲ್ಲ ಬೆಳೆಯೋ. ಆಮೇಲೆ ಯಾರೋ ಬಂದು ಹಿಂಗೆ ಐತೆ ತೆಂಗಿನ ಗಿಡ ಹಾಕ್ಬಿಡಿ, ತರಕಾರಿ ಜೊತೆ ಬರ್ತದೆ ಅಂದ್ರು. ಹಾಗೆ ನಾವು ಅದ್ರ ಜೊತೆ ಹಾಕ್ತು. ಹಾಕಿದ್ಮೇಲೆ ಕೆಲವಾರು ದಿನ ಆಯ್ತು. ಆಮೇಲೆ ಆ ತೆಂಗಿನ ಮೇಲೆ ಫಸ್ಲು ಬಿಡೋಕ್ಕಾದ, ಫಸ್ಲು ಬಿಟ್ಮೇಲೆ ಅಡಿಕೆನೂ ಹಾಕಿ ಹೊಳಿಕೆ ಅಂದ್ರು. ಆಮೇಲೆ ಎಲ್ಲಾನು ಮಣ್ಣು ಹೊಡ್ಸಿ ಲೆವೆಲ್ ಮಾಡಿ ಅಡಿಕೆ ಗಿಡ ಹಾಕ್ತು. ಅದ್ರ ಹೊಳಿಕೆ ಎರಡು ಮೇವಕ್ಕಾಯ್ತು. ಅಡಿಕೆ ಮರ ಒಂದ್ ಸ್ವಲ್ಪ ಕಡಿಮೆ ಫಸ್ಲು ಬರೋದು, ತೆಂಗಿನ ಮರ ಮೇಲೆ ಎದ್ಬಿಟ್ಟು ಅಡಿಕೆ ಮರ ತಳಗಾಯ್ದವಲ್ಲ. ಈಗ ಮೇಕೋಗಿ ಇನ್ನೊಂದ್ 2 ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗ್ತಿ. ಅಂದ್ರೆ ಮೊದಲು ಖಾಲಿ ಜಮೀನಲ್ಲಿ ತರಕಾರಿಗಳನ್ನ ಮಾಡ್ತಾ ಇದ್ರಿ? ಅದ್ರೊಳಗೆ ಮಾಡ್ತೇವೆ. ಅದಕ್ಕೆ ತೆಂಗಿನ ಗಿಡ ಕೂರಿಸಿದ್ವಿ ತಿಪ್ಟೂರಿಂದ ತಂದು. ಅದು ಏನೇನು ಅಂತರ ಹಾಕೊಂಡಿದ್ರಿ? ನಾವು ಅದ 30-35 ಅಡಿಗೆ ಹಾಕಿದೀವಿ ತೆಂಗನ. ಒಟ್ಟು ಎಷ್ಟಿದೆ ಅಂತ ಹೇಳಿದ್ರಿ? 40 ಗಿಡಗಳು. ಈಗ 40 ಗಿಡದಲ್ಲಿ ಇರ್ತಕ್ಕಂತಹ ತೆಂಗು ಫಸಲು ಕೊಡ್ಲಿಕ್ಕೆ ಶುರು ಮಾಡಿ ಬಹುತೇಕ 20 ವರ್ಷದ ಮೇಲಾಗಿದೆ. ಆರಂಭದಿಂದಲೂ ನೀವು ಅದನ್ನ ಯಾವ ರೀತಿ ಮಾರಾಟವನ್ನು ಮಾಡ್ಕೊಂಡು ಬಂದಿದ್ರಿ ತೆಂಗನ್ನ? ಆಗೆಲ್ಲ ಕಡಿಮೆ, ಈಗ ಜಾಸ್ತಿ. ಆಗೆಲ್ಲ 20-30 ರೂಪಾಯಿ ಇಷ್ಟೇ, ಎಳ್ನೀರು 1 ರೂಪಾಯಿ 1.5. ಈಗೆಲ್ಲ 40-50 ರೂಪಾಯಿ ಮಾರ್ತೀವಿ. ತೆಂಗಿನಕಾಯಿ 65 ರೂಪಾಯಿ ಕೆಜಿ ಹಿಂಗ್ ಮಾರ್ತಾ ಇದೀವಿ. ಅದ್ರಲ್ಲಿ ನಮ್ಗೆ ಒಟ್ಟಿಗೆ 80,000 ಆಯ್ತು ಒಂದ್ ವರ್ಷಕ್ಕೆ. ಈ ಮೊದಲು ನೀವು ತೆಂಗನ್ನ ತೋಟದಲ್ಲಿ ಇರ್ತಕ್ಕಂತ ತೆಂಗನ್ನ ಎಳ್ನೀರಿಗೆ ಕೊಡ್ತಾ ಇರೋದು ಕಾಯಿ ಮಾರಾಟ ಮಾಡ್ತಿದ್ರ? ಈಗ ಕೊಡ್ತಾ ಇರೋದು ಎಳ್ನೀರಿಗೆ, ಆ ಕಾಯಿ ಮಾರಾಟ ಮಾಡಿವು. ಈಗ ಕೆಡಗರ ಅಭಾವದಿಂದ ಎಳ್ನೀರು ಕೊಡ್ತಾ ಇದೀವಿ. ಕೆಡಗಲ್ಲ ಹತ್ತಿಯಾರು ಉಳಿದೋ ಕಾಯಿನೂ ಕಿಡಿ ಕೊಡ್ತಾರೆ, ಎಳ್ನೀರು ಕಿಡಿ ಕೋತಾರೆ. ಅದರಿಂದ ನಾವು ಎಳ್ನೀರಿಗೆ ಕೊಡ್ತಾ ಇದೀವಿ. ಈಗ ಈ ಹಿಂದೆ ತೆಂಗಿನ ಕಾಯಿಗೆ ಕೊಡ್ತಾ ಇದ್ರಲ್ಲ, ಆಗ ಮರ ಹತ್ತವರಿಗೆ ಒಂದ್ ಮರಕ್ಕೆ ಎಷ್ಟು ಅಂತ ಹೇಳ್ಕೊಡ್ಬೇಕಿತ್ತು? ಆಗ ಎಲ್ಲ ಕಡಿಮೆ. ಆಗ ಒಂದ್ 2 ಕಾಯಿ 1 ಕಾಯಿ ತಗೊಂಡ್ ಕಿಡಿ ಕೊಡೋರು. ಈಗ ಹಂಗಲ್ಲ, 50 ರೂಪಾಯಿ ಒಂದ್ ಮರಕ್ಕೆ, 100 ರೂಪಾಯಿ ಈಗ. 100 ಕಾಯಿ ಎಡಲಿಕ್ಕೆ ಎಷ್ಟು ಹೋಗ್ತಾರೆ? 100 ರೂಪಾಯಿ ಒಂದ್ ಕಾಯಿ. 1 ರೂಪಾಯಿ 1 ರೂಪಾಯಿ. ಈಗ ಇಳುವರಿ ಚೆನ್ನಾಗಿದೆಯಾ ತೆಂಗು? ಇಲ್ಲೈತಲ್ಲ ಹಿಂಗೆ ಇಳುವರಿ. ನಿಮ್ಮ ಮನೆ ಮುಂದೆ ಏನಿದೆ ಮರ, ಅದೇ ಮರಗಳು ತೋಟದಲ್ಲಿ ಇರೋದು? ಸರಿ ಸುಮಾರು ಒಂದು ಮರದಲ್ಲಿ ಎಷ್ಟು ಎಳ್ನೀರು ಸಿಗ್ಬೋದು ಅಂತ ಅಂತೀರಿ? ಒಂದು ವರ್ಷಕ್ಕೆ ಒಂದು 300-500 ಸಿಗ್ತವೆ. ಎಷ್ಟು? ಒಂದು 4-5 ಬಾರಿ ಎಳ್ನೀರು ಕೊಡ್ತೀರಾ? 4-5 ಇಲ್ಲ 3 ಒಂದು ವರ್ಷದಲ್ಲಿ ಅಷ್ಟೇ. ಕೊಬ್ಬರಿ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ, ಅದಿಲ್ಲ, ಆಗಲ್ಲ, ಕರಗುತ್ತೆ, ಕೊಟ್ಟಾಗುತ್ತೆ, ಬರೀ ಕಾಯಿ ಅಲ್ಲವ, ಕೌಟ್ ಆಗುತ್ತೆ. ಈ ಭಾಗದಲ್ಲಿ ಇರ್ತಕ್ಕಂಥ ತೆಂಗಿನ ಮರಗಳಲ್ಲಿ ಏನಕ್ಕೆ ಕೊಬ್ಬರಿ ಆಗೋದಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಅದು ಏನಪ್ಪ ಗೊತ್ತಲ್ಲ, ನಮಗೆ ನೀರಾವರಿ ಜಾಸ್ತಿ ಅಂತಲ್ಲ, ಅದರಿಂದ ಹಂಗಾಗ್ತದೆ ಅಂತ ಹೇಳ್ತಾರೆ. ಆ ಕಡೆ ನಮ್ಮ ಹಳಮೇನ ಊರ ಕಡೆ ಕೊಬ್ಬರಿ ಆಗುತ್ತೆ. ಅವ್ರ ಕೊಬ್ಬರಿ ಬರೀ ತಿಪ್ಟೂರ್ ಸೈಡು, ಅಲ್ಲಿಗೆ ಕೊಟ್ಟರು ನಮ್ಮ ಹುಡುಗಿಯ, ಅಲ್ಲೇ ಅವ್ರಿಗೆ ಕೊಬ್ಬರಿ ಆಗುತ್ತೆ. ಅವ್ರದ್ದು 900 ತೆಂಗಿನ ಗಿಡವೆ. ಅಂದ್ರೆ ಸಾಮಾನ್ಯ ನಿಮ್ದು ಹೊಳೆ ಸಾಲಲ್ಲಿ ಇರೋದ್ರಿಂದ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಕುಂಭತ್ತವಂತೆ ಹಂಗಂತ ಹೇಳ್ತಾರೆ. ನಾವೇನು ಹಾಕಿಲ್ಲ. ನಾವೊಂದ್ಸರಿ 500 ಹಾಕಿದ್ದೆ, ಆದ್ರೆ ಬರೀ 25 ಉಳಿದವು. ಈಗ ಒಳ್ಳೆ ಕಾಯಿಗೆ ರೇಟ್ ಇರೋದ್ರಿಂದ ನೀವು ಕಾಯಿಗೆ ಕೊಡ್ಬೋದಲ್ವಾ? ಎಳ್ನೀರಿಗೆ ಕೊಡ್ತಾ ಇದ್ರಿ? ಕಾಯಿಗೆ ಯಾಕೆ ಕೊಡ್ತೀವಿ ಅಂದ್ರೆ ಈಗ ಕೆಡಗರಿಗೆ ಕೊಡ್ಬೇಕು, ಐವತ್ತು ರೂಪಾಯಿ, ಎಡೇರಿ ಕೊಡ್ಬೇಕು 100 ರೂಪಾಯಿ, ಆಮೇಲೆ ಅಲ್ಲಿಂದ ಹೇರಿಕೆ ಬರೋರಿಗೆ 300 ಕೊಡ್ಬೇಕು, ಆಮೇಲೆ ಇಲ್ಲಿ ಸುಲಿಯರಿಗೆ ಕೊಡ್ಬೇಕು, ಆಮೇಲೆ ಇಲ್ಲಿಂದ ಸಂತಿ ತಗೋಗಿ ಕೊಡ್ಬೇಕು ಬಾಡಿಗೆ, ಅದೆಲ್ಲ ಖರ್ಚು ಬರ್ತಲ್ಲ. ಎಳ್ನೀರು ಕೊಟ್ರೆ ಯಾವ ಖರ್ಚು ಇಲ್ಲ, 1 ರೂಪಾಯಿ ಅವರೇ ಕೆಡಿಕೊಂಡು ಕಾಯ್ದವನು ಕೆಡಿಕೊಟ್ಟು ಹೋಗ್ತಾರೆ. 10 ರೂಪಾಯಿ ಖರ್ಚಿಲ್ಲ ನಮ್ಗೆ, ಅದು ಬಂದಂಗೆ ಎಷ್ಟು ಬತ್ತು ದುಡ್ಡು ಅಷ್ಟು ಪೂರ್ತ ನಮ್ದೇ. ಇದರಲ್ಲಿ 100 ಬಂದ್ರೆ 50 ರೂಪಾಯಿ ನಮ್ಗೆ ಉಳಿಯೋದು ಕಾಯಿಲಿ, ಅದರಿಂದ ಎಳ್ನೀರು ಕೊಡ್ತಾ ಇದೀವಿ. ಅಂದ್ರೆ ಈಗ ಕಾಯಿಗೆ ರೇಟ್ ಇದೆ, ಆದ್ರೂ ಅದ್ರ ಕಾಯಿನ ಮರದಿಂದ ನಾವು ಕೆಡವಿಸಿ ಅದನ್ನ ಸುಲಿಸಿ ಮತ್ತೆ ಮಾರ್ಕೆಟ್ ತಗೊಂಡು ಹೋಗೋದ್ರೆ ಖರ್ಚು ಹೆಚ್ಚು ಬರುತ್ತೆ ಅಂತ ಹೇಳ್ತಾ ಇದ್ರೆ ಅದೇ ಮತ್ತೆ ಬರುತ್ತೆ. 50 ರೂಪಾಯಿ ಉಳಿಯೋದು ನಮ್ಗೆ, ಎಳ್ನೀರೆಲ್ಲ ಪೂರ್ತ ಉಳಿತದೆ. 1,000 ಕಾಯಿ ಎಳ್ನೀರು ಕೇಳಿಕೊಂಡ್ರೆ 1,000 ರೂಪಾಯಿ, ಇದ್ರಲ್ಲಿ 750 ಖರ್ಚಾತಿ 250 ರೂಪಾಯಿ ಉಳಿತದೆ ಉಳಿತದೆ ಅಷ್ಟೇ ಅಷ್ಟೇ ನಮ್ಗೆ ಉಳಿಯೋದು. ಈಗ ಎಳ್ನೀರಿಗೆ ಕೊಡ್ತಾ ಇದೀರಲ್ಲ, ಒಂದು ಮರದಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ? ಒಂದ್ ಮರದಿಂದ ಸುಮಾರು ಹೆಚ್ಚು ಕಮ್ಮಿ 1,000 ರೂಪಾಯಿ ಮೇಲೆ ಬರುತ್ತೆ ಒಂದ್ ವರ್ಷಕ್ಕೆ. ಖರ್ಚು ಖರ್ಚೇನ್ ಜಾಸ್ತಿ ಬರಕಲ್ಲ ತೆಂಗಿನ ಮರಕಾಯಿ, 1 ವರ್ಷಕ್ಕೆ 1 ಪಾಲು ಗೊಬ್ಬರ ಹಾಕೋದು ಅಷ್ಟೇ, ನೀರ್ ಹಾಕಿಳೋದು, ಖರ್ಚೇನ್ ಬರಲ್ಲ. ಈಗ ಒಂದು ಒಳ್ಳೆ ಇಳುವರಿ ಬರಬೇಕು ತೆಂಗಿನಲ್ಲಿ, ಎಳ್ನೀರಿಗೆ ಮಾರಾಟ ಮಾಡಬೇಕು ಅನ್ನೋದಾದ್ರೆ ನಾವು ತೆಂಗಿನ ತೋಟವನ್ನ ಯಾವ ತರ ನೋಡ್ಕೋಬೇಕು ಅಂತೀರಿ? ತೆಂಗಿನ ತೋಟ ಯಾವ ತರ ಅಂದ್ರೆ ಗಿಡಕ್ಕೆಲ್ಲ ಗೊಬ್ಬರ ಹಾಕಿ ಕ್ಲೀನ್ ಆಗಿ ನೀರು ಪಾಡ್ಕೊಂಡ್ರೆ ಆಯ್ತು, ಇನ್ನೇನು ಚೆನ್ನಾಗ್ ಬರುತ್ತೆ. ಇಲ್ಲಿ ನಮ್ಮನೆ ತಗೋತಾ ಇಲ್ವ ಇಲ್ಲಿ, ಹಿಂಗೆ ಇದು 500 ಕಾಯಿ ಬಿಡುತ್ತದೆ ಒಂದ್ ಸರಿಗೆ, 1 ವರ್ಷಕ್ಕೆ 2 ಬೆಳೆ ಬರ್ತಾವ ಅದ್ರಲ್ಲಿ 1,000 ಕಾಯಿ ಇದೊಂದೇ. ಈಗ ನೋಡಿ 300-400 ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಎಳ್ನೀರಿಗೆ ಕೊಡ್ತೀರಾ? ಇಲ್ಲಿ ಕೊಡಕ್ಕಲ್ಲ ಮನೆಗೆ, ಇಲ್ಲಿ ಗಣ್ಯಲ್ಲಿ ಕೆಡಿಕೋಬೋದಲ್ಲ. ಇದನ್ನ ನೀವು ಮನೆಗೂ ಬಳಕೆ ಮಾಡ್ಕೊಂಡು ಹೆಚ್ಚಾದ್ರೆ ಮಾರಾಟ ಮಾಡ್ತೀರಾ? ಮಾಡ್ತೀವಿ, ನಮ್ಮ ಹುಡುಗರಿಗೆ ಬೇಕು, ಎಲ್ಲರಿಗೂ ಬೇಕಲ್ಲ, ನೆಂಟರು ಪಂಡ್ರು ಬರ್ತಾರೆ ಅವ್ರಿಗೆ ಕೊಡಕ್ಕೆ, ಅದಕ್ಕೆ ಇಲ್ಲಿಯೂ ಮಾರಕ್ಕಲ್ಲ ಅಲ್ಲಿಯೂ ಮಾತ್ರ. ಅಂದ್ರೆ ನಿಮ್ದು ತೋಟದಲ್ಲಿರ್ತಕ್ಕಂತಹ ತೆಂಗಿನ ಮರಗಳಲ್ಲಿರ್ತಕ್ಕಂಥದ್ದನ್ನ ಮಾತ್ರ ನೀವು ಎಳ್ನೀರಿಗೆ ಮಾರಾಟ ಮಾಡ್ತಾ ಇದ್ರಿ? ಈಗ ಅಡಿಕೆ ಮತ್ತೆ ತೆಂಗು ಒಟ್ಟಿಗೆ ಇದೆ, ತೆಂಗಿನ ಮರನೂ ಎತ್ತರವಾಗಿದೆ, ಅಡಿಕೆ ಮರನೂ ಎತ್ತರ ಆಗಿದೆ, ನೆರಳಿನ ಅಥವಾ ಬೆಳಕಿನ ಸಮಸ್ಯೆ ಏನಾದ್ರು ಆಗುತ್ತಾ? ನೆರಳಿನ ಸಮಸ್ಯೆ ಆತ ಐತಿ, ಏನ್ ತೊಂದರೆ ಆಗುತ್ತೆ ಅದಕ್ಕೆ? ಏನೋ ಒಂದು ಫಸಲು ಕಡಿಮೆ ಬರ್ತವೆ, ಇನ್ನೇನು ತೊಂದರೆ ಇಲ್ಲ. ಯಾವ್ದು ಅಡಿಕೆ ಫಸಲು ಕಡಿಮೆ ಆಗಿದ್ಯಾ ತೆಂಗಿಂದ? ಅಡಿಕೆ ಇದೆ, ಇನ್ನೊಂದು 2 ವರ್ಷ ಹೋಗ್ಬೇಕು, ತೆಂಗಿನ ಬರ್ಬಿಟ್ಟು ಮ್ಯಾಕೋತವೆ, ಆಗ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಈಗ ಅಡಿಕೆಗೆ ನೆರಳಾಗಿದೆ? ನೆರಳಾಯ್ತು ಒಂದ್ ಸ್ವಲ್ಪ ಅಷ್ಟೇ. ಅದು ಹಳೆ ಗಿಡಗಳು ಅಡಿಕೆ ಇನ್ನು ಮೇಲೋಗಿದಾವ? ಹಳೆ ಗಿಡ ಇಲ್ಲ ನಮ್ಮಲ್ಲಿ, ಎಲ್ಲ ಹೊಸ್ತೇವೆಲ್ಲ ಓದನೋ ನಾವು ಹಾಕಿರೋ ಎಲ್ಲ. ಅಂದ್ರೆ ನಿಮ್ಮ ತಂದೆಯವ್ರ ಕಾಲದಲ್ಲಿ ಹಾಕಿದಂತಹ ಅಡಿಕೆ ಗಿಡ ಈಗಿಲ್ಲ? ಇಲ್ಲ, ಒಂದೂ ಇಲ್ಲ, ನಾವು ಹಾಕಿರೋದೆಲ್ಲ. ಅದು ಇದು ಸ್ಥಳೀಯ ತಳಿ ಇದೆಲ್ಲ ಇಲ್ಲೇ ನಮ್ಮದೇ. ಅಡಿಕೆ ಒಂದು ವರ್ಷಕ್ಕೆ ಎಷ್ಟು ಆದಾಯವನ್ನ ತಂದ್ಕೊಡುತ್ತೆ ನಿಮ್ಗೆ? ಅದೇ ವರ್ಷಕ್ಕೆ ಈಗ 2 ಲಕ್ಷ ಆಯ್ತು ನಮ್ದು ಅಷ್ಟು ಅಷ್ಟಕ್ಕೆ. ಅಂದ್ರೆ ಅವರೇ ಬರ್ತಾರೆ ಕುಯ್ಕೋತಾರೆ? ಅವರೇ, ನಮ್ದೇನು 1 ರೂಪಾಯಿ ಖರ್ಚಿಲ್ಲ, ಅವ್ರದೇ ಇಲ್ಲ. ಈಗ ನಿಮ್ಮ ತೋಟದಲ್ಲಿ ದುಡ್ಡು ಇಸ್ಕೊಳ್ಳೋದು ಅಷ್ಟೇ. ಈ ಬಾರಿಯ ಫಸಲು ಹೇಗಾಯ್ತು? ಅದೇ ಕಳೆದ ಸರಿ 29-30 ಈ ಸರಿ 27 ಆಯ್ತು, ಕಡಿಮೆ ಆಯ್ತು ಇಳುವರಿ, ಮಳೆ ಜಾಸ್ತಿ ಆಯ್ತಲ್ಲ ಕಡಿಮೆ ಆಯ್ತು. ಸಾಮಾನ್ಯವಾಗಿ ಮಳೆ ಹೆಚ್ಚಾದ್ರೆ ಉದುರೋದು ಹೆಚ್ಚಾಗುತ್ತೆ? ಹೆಚ್ಚಾಗುತ್ತೆ, ಉದುರೋದು ಹೆಚ್ಚಾಗುತ್ತೆ, ಅದಕ್ಕೆ ಫಸಲು ನಿಲ್ಲಲ್ಲ. ಈ ಕೀಳ್ಸ ಮುಂಚೆ ನೀವು ನಿಮ್ಮ ತೋಟದಲ್ಲಿ ಹಳವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಬಡಕೆನ ಕೀಳ್ಸಿದ್ರೆ? ನಮ್ಮಲ್ಲೇ ಕಿತ್ಕೋತಾರೆ, ಇನ್ನೇನು ಮಾಡಲ್ಲ ನಾವು. ಔಷಧಿ ಹೊಡೆಯೋದು ಅಥವಾ ಮಿಷಿನ್ ಹಾಕ್ಸೋದು ಯಾವೂ ಇಲ್ಲ, ಯಾವಾಗಲೂ ಹೊಡೆಯಲ್ಲ, ಮೊದ್ಲಿಂದಲೂ ಯಾವಾಗಲೂ ಹೊಡೆದಿಲ್ಲ ನಾವು, ಬರೀ ನಮ್ಮನೆಯವ್ರು ಕಿತ್ಕೊಳ್ಳೋದೆ. ನೀವು ನಿಮ್ಮ ಮನೆಯವ್ರು ಸೇರ್ಕೊಂಡೆ ಕೆಲಸ ಮಾಡ್ತೀರಿ? ಕೇಳಕ್ಕಲ್ಲ, ಅದು ಅವರೊಬ್ರೇ, ಅದ್ರ ಜೊತೆ ಜನ ಬಿಡ್ತೀನಿ, ಅವ್ರು ಕಿತ್ಕೋತಾರೆ, ನಾನು ಕೇಳಕ್ಕಾಗಲ್ಲ. ಅಂದ್ರೆ ಇದುವರೆಗೆ ನಿಮ್ಮ ತೋಟದಲ್ಲಿ ಯಾವ್ದೇ ರೀತಿಯ ಕಳೆನಾಶಕ ಯಾವ್ದು ಹೊಡೆದಿಲ್ಲ ನಾವು, ಹಾಗಾಗಿ ನಿಮ್ಮ ತೋಟ ಒಂದ್ ರೀತಿ ಸ್ವಚ್ಛಂದವಾಗಿ ಕಾಣ್ತಾ ಇದೆ. ಈ ರೀತಿ ಕೈಯಿಂದ ಕಳೆ ಕೀಳೋದು ಎಷ್ಟು ಉತ್ತಮ ಅಂತ ಹೇಳ್ತೀರಿ? ಉತ್ತಮ ಅಂದ್ರೆ ಮತ್ತಿನ ಹೊಳ ಬರಲ್ಲ, ಅದು ಮಿಷಿನ್ ಅಲ್ಲಿ ಹೊಡಿಸಿದ್ರೆ 3 ತಿಂಗಳಿಗೆ ಬರ್ತೈತೆ. ನಾವ್ ಈಗ ಕಳೆ ಕಿತ್ತರೆ 3 ವರ್ಷಕ್ಕೆ ಬರೋದು ಮಳಿಗೆ, ಅದು ಈಗ ಮಿಷಿನ್ ಅಲ್ಲಿ ಹೊಡಿಸಿ 15 ದಿನ ಹಿಂದ್ಗುಟ ಇರ್ತದೆ, ಅರ್ಧ ಮಾಡಿದಂಗೆ ಆತದೆ. ಅಂದ್ರೆ ಅದು ಮೇಲ್ ಮಾತ್ರ ಹೋಗಿರುತ್ತೆ, ಹೋಗುತ್ತೆ ತಳದೆಲ್ಲ ಬೇರೆ ಅಲ್ಲೇ ಉಳ್ಕೊಂಡಿರುತ್ತೆ. ನಾವ್ ಹಂಗಲ್ಲ, ಕಳೆ ಕೀಳ್ಬೇಕಾದ್ರೆ ಬೇರೆ ಪೂರ್ತ ಬರ್ತದಲ್ಲ, ಅದರಿಂದ ಏನು ಬರಲ್ಲ, ಹೊಳ ಬರಲ್ಲ ಮತ್ತೆ. ಈ ಹಿಂದೆ ನೀವು ಮೊದಲು ನಿಮ್ಮ ಖಾಲಿ ಇದ್ದಂತ ಜಮೀನಿನಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ರಿ, ತದನಂತರ ತೆಂಗನ್ನ ಹಾಕಿದ್ರಿ, ತೆಂಗು ಇದೆಯಲ್ಲ ಅಂತ ಹೇಳಿ ಮಧ್ಯದಲ್ಲಿ ಅಡಿಕೆ ಇರ್ಲಿಂತ ಹಾಕಿದ್ರಿ. ಈಗ ತೆಂಗು ಮತ್ತೆ ಅಡಿಕೆ ಇರತಕ್ಕಂತಹ ತೋಟದಲ್ಲಿ ಮಧ್ಯದಲ್ಲಿ ಉಳುಮೆ ಮಾಡಿ ಏನಾದ್ರು ಬೆಳೀತಿದ್ದೀರಾ? ಏನು ಬೆಳೀತಾ ಇಲ್ಲ, ಬಾಳೆ ಹಾಕಿದೀವಲ್ಲ ಅಷ್ಟೇ. ಇತ್ತೀಚೆಗೆ ಬಾಳೆ ಹಾಕಿದ್ದು, ಈ ಮೊದಲು ಏನ್ ಬೆಳೀತಾ ಇದ್ರಿ? ತರಕಾರಿ ಬೆಳೆ ಪ್ರಯತ್ನ ಮಾಡ್ಲಿಲ್ವಾ? ಬಿಟ್ಟು ದಟ್ಟ ಆತಲ್ಲ ನೆಲ ಆಯ್ತು, ಅದನ್ನ ಬತ್ತಲ್ಲ ಮಟ್ಟೆ ಪಟ್ಟೆ ಬಿದ್ದು ಮುರಿದೋಗದಲ್ಲ, ಅದರಿಂದ ಬಿಟ್ಟು ಬೇಡ ಅಂತ. ಈಗ ತೆಂಗಿನಲ್ಲಾಗ್ಲಿ ಅಥವಾ ಅಡಿಕೆನಲ್ಲಾಗ್ಲಿ ಸೋಗೆ ಮತ್ತೆ ಗರಿಗಳೆಲ್ಲ ಬೀಳುತ್ತೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ನಾವು ಕವಲೆ ತೆಗೆದ್ಬಿಟ್ಟು ಅದಕ್ಕೆ ಮುಚ್ತೀವಿ. ಇಡೀ ಗೊದ್ಬಟ್ಟೆ ಸಮೇತ ಮುಚ್ಚುತ್ತೀರ ಅಥವಾ? ಗೊದ್ಬಟ್ಟೆ ಎಲ್ಲ ಫುಲ್ ಮುಚ್ತೀವಿ. ಅದನ್ನೇನು ತುಂಡು ಮಾಡಿ ಹಾಕಂತದ ಆ ರೀತಿ? ಏನು ಇಲ್ಲ, ಹಂಗೆ ಸೀದಾ ಕವಲೆಗೆ ಮುಚ್ಚಿಬಿಟ್ಟು ಮಣ್ಣು ಎಳಿತೀವಿ. ಎಷ್ಟಡಿ ದೂರಕ್ಕೆ ಈ ರೀತಿಯ ಕವಲೆಗಳನ್ನ ಮಾಡ್ಕೊಂಡಿದ್ರಿ? ಈಗ ಒಂದು 5 ಅಡಿ ಒಂದ್ ಕವಲೆ, 2 ಗಿಡಕ್ಕೆ ಒಂದ್ ಕವಲೆ, ಹಂಗ್ ಮಾಡಿದೀವಿ. ಎಷ್ಟು ಆಳ ಇದೆ? 1.5 ಅಡಿ. ಒಂದೂವರಡಿ ಆಳ ಇದೆ. ಒಂದೂವರಡಿ ಅಗಲ. ಒಂದೂವರಡಿ ಅಗಲ ಇದೆ ಆಳ. ಒಂದೂವರಡಿ. ಒಂದೂವರೆ ಒಂದೂವರೆ ಸಾಕಾಗುತ್ತೆ ಅಂತೀರಾ? ಸಾಕು. ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದಪ್ಪ ಮಾಡಿ ಸಾಕು. ಒಂದ್ಸರಿ ಹಿಂಗೆ, ಒಂದ್ಸರಿ ಹಿಂಗೆ. ಒಂದು ವರ್ಷ ಉದ್ದಕ್ಕೆ ಮಾಡ್ತೀರಿ ಸಾಲನ, ಇನ್ನೊಂದು ವರ್ಷಕ್ಕೆ ಅಗಲ ಅಗಲ ಮಾಡ್ತೀವಿ. ಇದನ್ನ ಮಣ್ಣನ್ನ ಮುಚ್ಚಾಕ್ತಿರಲ್ಲ, ಮತ್ತೆ ಅದನ್ನ ಗೊಬ್ಬರ ಒಳಗಡೆ ಆಗಿರುತ್ತೆ. ಗೊಬ್ಬರ ಆಯ್ತು, ಹುಲ್ಲು ಗೊಬ್ಬರ ಹತ್ತಿ ಅದನ್ನೇನು ಮತ್ತೆ ಮಚ್ಚಕ್ತೆ ಮಾಡ್ಬೇಕಲ್ಲ. ಹಿಂಗಿಂಗ್ ತೆಗಿತೀವಲ್ಲ, ಆಗ್ಸಿ ಮುಚ್ಚಿಗೆತ್ತಲ್ಲ ಮತ್ತೆ. ಈ ರೀತಿ ಮಾಡೋದು ಎಷ್ಟು ಅನುಕೂಲ ಅಂತ ಹೇಳ್ತೀರಿ? ಒಳ್ಳೇದದು. ಗೊಬ್ಬರ ಹಾಕದ್ ಕಡಿಮೆ ಮಾಡಬಹುದು, ಅದರಲ್ಲಿ ಒಳ್ಳೆ ಗೊಬ್ಬರ ಬರುತ್ತೆ. ಅದ್ರಲ್ಲಿ ನಾಲ್ಕು ವರ್ಷದ್ರೆ ಒಳ್ಳೆ ಇದು ಬರ್ತೀವಿ, ಇಳುವರಿ ಬರ್ತವೆ. ಇಷ್ಟೊಂದು ಒಳ್ಳೆಯ ಇಳುವರಿ ನಿಮ್ಮ ತೋಟದಲ್ಲಿ ಬರ್ತಾ ಇದೆ, ತೆಂಗಿನಲ್ಲಿ ಮತ್ತೆ ಅಡಿಕೆನಲ್ಲಿ. ನಿಮ್ಮ ತೋಟಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಪೂರೈಕೆ ಮಾಡ್ತಾ ಇದ್ರಿ? ನಾವು ಧನಿಯ ಗೊಬ್ಬರ ಪೂರೈಕೆ, ಇನ್ಯಾವುದೂ ಇಲ್ಲ. ಚೀಮೆ ಗೊಬ್ಬರ ಒಂದೊಂದು ಮೂಟೆ ತಂದು ಹಾಕ್ತೀವಿ ಅಷ್ಟೇ, ಜಾಸ್ತಿ ಹಾಕಲ್ಲ. ನಿಮ್ಮ ಮನೆಯ ಮುಂದೆ ನಾವು ಗಮನಿಸಿದ ಹಾಗೆ ಈ ಕುರಿ ಗೊಬ್ಬರದ ಮೂಟೆಗಳನ್ನ ಗಮನಿಸಿದ್ವಿ. ಯಾತಕ್ಕಾಗಿ ಕುರಿ ಗೊಬ್ಬರವನ್ನ? ಅಡಿಕೆಗೆ ಯಾರೋ ಹಾಕ್ಬೇಕು ಅನುಕೂಲ ಐತಿ ಅಂದ್ರು, ಅದಕ್ಕೆ ಒಂದ್ ಅರ್ಧ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ತಂದಿದ್ದೀನಿ. ಈ ವರ್ಷ ಇದೇ ಮೊದಲೇ ಬಾರಿ ತರಿಸಿರೋದ? ಬಾರಿ. ಇದೇ ತರಿಸಿದ್ರಿ? ಅದು ಚಿತ್ರದುರ್ಗ ಶಿಲ್ಕೆರೆ ಬಳ್ಳಾರಿ ಅಲ್ಲಿ. ಕುರಿ ಗೊಬ್ಬರ ಎಷ್ಟು ಒಳ್ಳೇದು ಅಂತ ಅನ್ಕೊಂಡಿದ್ದೀರಿ ನಿಮ್ಮ ಅನುಭವದ? ನನಗೇನು ಗೊತ್ತಲ್ಲ, ಇದೇ ಫಸ್ಟ್. ನಾನು ಯಾವಾಗ್ಲೂ ಇದೇ ವರ್ಷ ಆದ್ಮೇಲೆ ಮುಂದ ವರ್ಷಕ್ಕೆ ಹೇಳ್ಬಹುದು ಈ ಹೊತ್ತಲ್ಲಿ ಬಂದಿರೋದು. ಅಂದ್ರೆ ಸಾಮಾನ್ಯವಾಗಿ ಕುರಿ ಗೊಬ್ಬರದಲ್ಲಿ ಎನ್ ಪಿ ಕೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಹೇಳ್ತಾರಪ್ಪ, ನಮಗೆ ಗೊತ್ತಲ್ಲ ಅದು, ಹಂಗಂತ ಹೇಳ್ತಾವ್ರಿ. ಇದೇ ಮೊದಲನೇ ಬಾರಿ ತರಿಸಿದ್ರಿ? ನೋಡೋಣ ಅಂತ ಅದಕ್ಕೆ ನಾನು ತರಿಸಿದ. 30 ಮೂಟೆ ಜಾಸ್ತಿ ತರಿಸಿಲ್ಲ. ಎಷ್ಟು ಹಾಕ್ಬೇಕು ಅಂತ ಹೇಳ್ತಾರೆ ಒಂದ್ ಗಿಡಕ್ಕೆ? ನಾವೊಂದ್ 5-6 ಗಿಡಕ್ಕೆ ಹಾಕ್ತಿವಿ ಒಂದೊಂದು ಮೂಟೆ. ತೂಕ ಎಷ್ಟಿರುತ್ತೆ ಸಾಮಾನ್ಯ? 20-25 ಕೆಜಿ ಇರುತ್ತೆ. 5 ಕೆಜಿ ಅಷ್ಟೇ ಅದು. ಸಾಮಾನ್ಯ ಈ ರೀತಿ ನೀವು ಹೊರಗಡೆಯಿಂದ ಗೊಬ್ಬರ ತರಿಸ್ತಿರಲ್ಲ, ಇದ್ರ ಮೇಲೆ ಎಷ್ಟು ನಿಮಗೆ ನಂಬಿಕೆ ಇರುತ್ತೆ? ನಂಬಿಕೆ ಅಂದ್ರೆ ನಮ್ಮ ಊರ್ ಪಕ್ಕ ಎಲ್ಲ ತಗತಾವ್ರಲ್ಲ, ಅದ್ರ ಮೇಲೆ ನಂಬಿಕೆ. ನಾವು ಅವ್ರ ಹೇಳ್ಕೆ ಅಂದ್ರಲ್ಲ ಅದಕ್ಕೆ ತಗತಾ ಇದ್ದೀನಿ. ಇಲ್ಲಿ ಮನೆಯ ಪಕ್ಕ ಇರ್ತಕ್ಕಂಥ ಜಮೀನಿಗೂ ಏನಾದ್ರು ಅದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದ್ರ? ಇಲ್ಲ ಇಲ್ಲ, ಅದಕ್ಕೆ ಹಾಕಲ್ಲ, ದನಿ ಗೊಬ್ಬರ ಹಾಕ್ತಿವಿ. ಈಗ ತರಿಸಿರ್ತಕ್ಕಂತಹ ಕುರಿ ಗೊಬ್ಬರ ಪೂರ್ಣ ಪ್ರಮಾಣದಲ್ಲಿ ನೀವು ಬಾಟ್ಗಯ್ಯ ಅಲ್ಲಿ ನೀರಾವರಿ ಬೇಕು, ಅದಕ್ಕೆ ಜಾಸ್ತಿಯ ಇಲ್ಲಿ ಅಲ್ವರೆ ಸುಟ್ಟಂಗಾಗುತ್ತೆ ಭೂಮಿ. ನೀರಾವರಿ ಶೀತಾಂಶ ಜಾಸ್ತಿ ಇರಬೇಕು ಅಲ್ಲಿ, ಆಗ ಕ್ಲೀನೇ ಬರುತ್ತೆ. ಒಟ್ಟಾರೆ ನೀವು ಹೇಳ್ತಕ್ಕಂಥದ್ದು ತೋಟ ಸದಾ ತೇವಾಂಶದಿಂದ ಕೂಡಿದ್ರೆ ಮಾತ್ರ ಈ ತರದ ಗೊಬ್ಬರವನ್ನು ಹಾಕಬಹುದು ಅಂತ. ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅವೆಲ್ಲ ಹೀಟು, ಶೀತಾಂಶ ಇರಬೇಕು. ಅತಿ ಶೀತಾಂಶವಲ್ಲ ಎಟ್ಟಿವಲ್ಲ, ಒಂದೇ ಲೆವೆಲ್ ಇರಬೇಕು, ಆಗ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಆದ ಗುಂಡಿ ತೆಗೆದು ಹಾಕ್ಬೇಕು. ಇವ್ರು ಕೆಲವರೆಲ್ಲ ಹಂಗೆ ಸುರಿತಾರೆ, ನೀ ಮೇಲ್ಗಡೆ ಸುರಿದು ನೋಟ್ರಿ ಹೊಡಿತಾರೆ, ಅದು ಪ್ರಯೋಜನ ಇಲ್ಲ, ನೀರು ಬಿಟ್ಟಕ್ಕೆ ತೇಲುತ್ತದೆ. ನಾವು ಗುಂಡಿ ತೆಗೆದು ಹಾಕೋದು, ಒಂದೊಡಿ ಒಂದೂವರೆ ಅಡಿ ಗುಂಡಿ ತೆಗಿತಿ ಒಳಕ್ಕೆ. ಬುಡದಿಂದ ಎಷ್ಟು ದೂರದಲ್ಲಿ ತೆಗಿತೀರಿ? ಬುಡಿದಾದ್ರೆ ಒಂದು ಅಡಿ ಒರಿಕೆ. ಬಡ್ಡೆಯಿಂದ ಒಂದೂವರೆ ಅಡಿ ದೂರ ಬಿಟ್ಟು ತೆಗಿತೀರಿ? ಒಂದಡಿ. ಒಂದ್ ಕಡೆಗೆ ಒಂದು ವರ್ಷ ತೆಗಿತೀವಿ, ಇನ್ನ ಎರಡನೇ ವರ್ಷಕ್ಕೆ ಒಂದ್ ಕಡೆ ತೆಗಿತೀವಿ, ಹಂಗೆ ರೌಂಡ್ ಮಾಡಲ್ಲ, ಒಂದೇ ಸೈಡ್. ಅಂದ್ರೆ ಯಾವ ರೀತಿ ನೀವು ಚರಂಡಿ ಹೊಡೆದಿದ್ರಿ? ಅದೇ ತರಿ, ಒಂದೇ ಸೈಡ್. ಈ ರೀತಿ ಮಾಡೋದ್ರಿಂದ ಏನ್ ಅನುಕೂಲ? ಅನುಕೂಲ ಆಗುತ್ತೆ ಅದು. ಈಗ ಈ ಮುಂಡ್ ತೆಗೆದು ಬುಡದ ಬಡ್ಡಿಗೆ ಹಾಕ್ತಿವ, ಮತ್ತೆ ಗೊಬ್ಬರ ತೆಗೆದ್ಬಿಟ್ಟು ಅದ್ರ ಮೇಲೆ ಮುಚ್ಚಿವ, ಅದರಿಂದ ಅನುಕೂಲ ಆಗುತ್ತೆ. ಅಂದ್ರೆ ಈ ಮೊದಲೇ ಗೊಬ್ಬರ ಆದಂಗ ಆಗ್ತಲ್ಲ. ಅದರಿಂದ ಅಂದ್ರೆ ಮೊದಲು ನಿಮ್ಮ ಜಮೀನಲ್ಲಿ ಇರ್ತಕ್ಕಂತ ಎಡೆ ಮೊಟ್ಟೆ ಇವೆಲ್ಲ ಬಿದ್ದಿರೋದನ್ನು ಕೂಡ ಟ್ರಂಚಲ ಇರುತ್ತೆ. ಮನೆ ತೆರೆಯುವ ಆಗ ಕತ್ತರಿಸಿಕೊಂಡು ತೆಗೆದಿರ್ತಲ್ವ, ಈಗ ಗ್ಯಾಸ್ ಬಂದ ಮೇಲೆ ಬಿಟ್ಟು ಅರ್ತೆ. ಈಗ ಪೂರ್ಣ ಪ್ರಮಾಣದಲ್ಲಿ ತೋಟದಲ್ಲಿ ತೋಟದೊಳಗೆ ಗೊಬ್ಬರ ಆಗ್ತದೆ. ಅದೇ ಸುಮಾರು ಸೊ ಅಡಿಕೆ ಪಟ್ಟೆ, ಸೋಗೆ, ಗೊದ್ದು ಮಟ್ಟೆ, ಇನ್ನು ಬೇರೆ ಕಸಿ ಪಚಿ ಬೀಳ್ತಾವಲ್ಲ ಅವು ಎಲ್ಲ ಅದಕ್ಕೆ ತುಂಬೋದು. ನಾವು ತುಂಬಿಟ್ಟು 3-4 ವರ್ಷಕ್ಕೆ ಒಂದಪ್ಪ ಒಂದ್ ಸೈಡ್ ತೆಗಿತೀವಿ, ಮತ್ತ 4 ವರ್ಷ ಆದ್ಮೇಲೆ ಇನ್ನೊಂದ್ ಸೈಡ್ ತೆಗಿತೀವಿ, ಹಂಗೆ. ಒಟ್ಟಾರೆ ತೋಟ ಉತ್ತಮವಾದಂತಹ ಇನ್ನು ಕೆಲವಾರದಲ್ಲಿ ಇನ್ನು ಉತ್ತಮ ಆಗುತ್ತೆ. ಇನ್ನೆಲ್ಲ ಸಣ್ಣವೆಲ್ಲ ಬರ್ಬೇಕಲ್ಲ, ಇನ್ನು ಚೆನ್ನಾಗ್ ಬರುತ್ತೆ ಫಸ್ಟ್. ಈ ರೀತಿ ಉತ್ತಮವಾದಂತಹ ತೋಟವನ್ನ ನಿರ್ವಹಣೆ ಮಾಡಬೇಕು ಅನ್ನೋದಾದ್ರೆ ನಿಮ್ಮ ಅನುಭವದಲ್ಲಿ ಇತ್ತೀಚಿನ ಕೃಷಿಕರಿಗೆ ಏನ್ ಹೇಳಿಕ್ ಬಯಸ್ತೀರಿ? ನಾವು ಒಳ್ಳೇದಾಗುತ್ತೆ ಇದೇ ತರ ಮಾಡ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಈಗಾಗಲೇ ಸಾಕಷ್ಟು ಕೃಷಿಯಲ್ಲಿ ಅನುಭವ ಆಗಿದೆ, ಒಳ್ಳೆ ಬೆಳೆಯನ್ನ ಬೆಳೀತಾ ಇದ್ರಿ. ಇರ್ತಕ್ಕಂಥದ್ದು ಕಡಿಮೆ ಪ್ರದೇಶ ಆದ್ರೂ ಹೆಚ್ಚಿನ ಇಳುವರಿಯನ್ನ ತೆಗೆದುಕೊಂಡು. ಮೆಣಸಿನ ಗಿಡ ಹಾಕುವಾಗ ಹಿಂದೆ ಬರೀ 1200 ಗಿಡಕ್ಕೆ 35 ಚೀಲ 40 ಚೀಲ ಬೆಳೆಯುವ. ಓಹೋ. 65 ಕೆಜಿ ಆಲೂಗಡ್ಡೆ ತಂದು 30 ಚೀಲ ಬೆಳೆದದ್ದು. ಅದೇ ತೋಟ ಮಾಡಿದ್ವಿ ಈಗ ಅಲ್ಲಿ. ಓಹೋ, ಹಿಂದೆ ಚಿಕ್ಕಬಳ್ಳಾಪುರದಿಂದ ತಂದು. ಒಳ್ಳೆ ಇಳುವರಿ ಬರ್ತಾ ಇದೆ. ಇಳುವರಿ ಬರೋದು ಆಲೂಗಡ್ಡೆ 3 ಲೋಡ್ವರೆಗೆ ಬೆಳೆದಿದ್ವಿ ಆಲೂಗಡ್ಡೆಯ, ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡ್ ಇಲ್ಲಿ. ಈಗಿಲ್ಲ, ಅದ್ ಬರಕಲ್ಲ ಆಲೂಗಡ್ಡೆ ಹಾಕಲ್ಲ ಅದಕ್ಕೆ. ಈ ಜಮೀನಲ್ಲಿ ಏನ್ ಬೆಳೀತಾ ಇದ್ರಿ ಮೊದಲು? ಆಲೂಗಡ್ಡೆ ಬೆಳೆಯುವ. ಒಂದ್ ಲೋಡ್ ಬೆಳಿವಿ ಇಲ್ಲಿ. ಇಲ್ಲಿ ಪ್ರದೇಶ ಎಷ್ಟಿದೆ? ಇಲ್ಲಿ ಒಂದು ಖರಾಬು ಅಂತ ಸ್ವಲ್ಪ ಐತೆ, ಇದೊಂಚೂರು ಐತೆ, 1.5 ಎಕರೆ ಐತೆ. ಈಗ ಇಲ್ಲಿ ಮೊದಲು ಮಳೆನಲ್ಲಿ ಜೋಳ ಹಾಕೊಳ್ತೀರಿ, ನಂತರ ರಾಗಿ, ಆಮೇಲೆ ಈ ಸಲ ಹಂಗೆ ಬಿಡದೆ ಬೇಸಿಗೆಯಲ್ಲಿ. ಬೇಸಿಗೆನಲ್ಲಿ ತರಕಾರಿ ಏನಾದ್ರು ಬೆಳಿಲಿಕ್ಕೆ ಆಗೋದಿಲ್ಲ, ನೀರಿಲ್ವಲ್ಲ, ಏನೂ ಇಲ್ಲ, ಹಂಗೆ ಆಳಿರೋದೆ. ಅಂದ್ರೆ ವರ್ಷದಲ್ಲಿ ಆರಂಭದಲ್ಲಿ ಜೋಳ, ನಂತರ ರಾಗಿ, ಎರಡೇ ಬೆಳೆ ಅಷ್ಟೇ. ರಾಗಿ ಎಷ್ಟು ಇಳುವರಿ ಬರುತ್ತೆ? ಅದೇ ಈ ವರ್ಷ ಹಾಕಿದ್ರೆ ಫಸ್ಟ್ ನಾನು ಮೊದ್ಲೆಲ್ಲ ಬರೀ ಜೋಳ ಹಾಕಿವ ನೀರು ಇರ್ತಲ್ವಲ್ಲ ನಮ್ಗೆ ಕೆಲವೇ ಬರ್ತಲ್ಲ, ಈ ವರ್ಷ ಬರುತ್ತೆ ಏನ ಕಾಣುತ್ತೆ. ಈ ಬಾರಿ ರಾಗಿ ಎಷ್ಟಾಗ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಒಂದು 10 ಚೀಲ ಆಗ್ಬೋದು, ಎರಡು ಬ್ಯಾಗ್ ಹಾಕಿದೀನಿ. ಅಷ್ಟು ರಾಗಿನ ನಿಮ್ಮ ಬಳಕೆಗೆ ಇಟ್ಕೋತಾರ ಅಥವಾ? ಇಲ್ಲ, ವ್ಯಾಪಾರ ಮಾಡ್ತೀವಿ. ನಮ್ಗೆ ಒಂದೇ ಚೀಲ ಸಾಕು, ಗಂಡ ಹೆಂಡತಿ ಇಬ್ಬರಲ್ವಾ, ನಮ್ಮ ಹುಡುಗರೇನ್ ಮುದ್ದೆ ಉಣ್ಣಕ್ಕಲ್ಲ. ಅದರಂತೆ ಒಟ್ಟಾರೆ ನಿಮ್ಗೆ ಕೃಷಿ ಬದುಕು ಹೇಗ ಅನಿಸ್ತಾ ಇದೆ? ಒಳ್ಳೇದು ಅನಿಸ್ತದೆ ನಮ್ಗೆ, ಇದರಲ್ಲೇ ಜೀವನ ಒಳ್ಳೇದು, ಬೇರೆ ಯಾವ್ದು ಪ್ರಯೋಜನ ಇಲ್ಲ. ಆಮೇಲೆ ಹೊಸಗಳು ಬೇರೆ ಸಾಕಿಂತೀವಿ, ಅದ ಹಾಲು ಬೇರೆ ಹೋಯ್ತೀವಿ, ಅನ್ನೋದು ಅನುಕೂಲ ಆಗುತ್ತೆ. ನಮ್ಮನೆಗೆ ಊಟ ಮಾಡಕ್ ಹಾಲು ಪಾಲು ಆಗುತ್ತೆ, ಮಜ್ಜಿಗೆ ಆಗುತ್ತೆ, ಎಲ್ಲ ಆಗುತ್ತೆ. ಹೊಸಗಳು ಸಗಣಿ ಆಗ್ತವೆ, ಅದೆಲ್ಲ ತನಗೆ ಕೊಟ್ಟಿಗೆ ಇದಕ್ಕೆಲ್ಲ ಆಗ್ತದೆ, ಹೊಲ ಜಮೀನಿಗೆ. ಅದೊಂದು ಅನುಕೂಲ ಐತೆ ಅವಕ್ಕೆಲ್ಲ ಖುಷಿಲಿ. ಒಟ್ಟು ಒಂದು ಒಪ್ಪತ್ತಿಗೆ ಎಷ್ಟು ಲೀಟರ್ ಹಾಲು ಕರೀತೀರಿ? ನಾವು ಈ ಕಡಿಮೆ ಒಂದು 6-7 ಲೀಟರ್ ಕರಿತೀವಿ. ಎರಡು ಒಪ್ಪತ್ತಿಂದ ಒಂದ್ 10 ಲೀಟರ್ ಕರಿವು, ಈಗ ಕಡಿಮೆ ಐತಿ. ಗಬ್ಬಾಗಿ ಹೊಸಗಳು 15 ಲೀಟರ್ವರೆಗೆ ಕರೆದಿನಿ. ಡೈರಿ ಮನೆ ಮುಂದೆನೆ ಇದೆ? ಇಲ್ಲೇ ಐತಿ, ನಮ್ಮನೆ ತೊಲೆ. ಒಟ್ಟು ಈಗ ಎಷ್ಟು ಹಸುಗಳು ಮತ್ತೆ ಕರುಗಳಿದೆ? ಎರಡು ಕರು ಅವೆ, ಎರಡು ಹಸುಗಳು ಅವೆ, ನಾಲ್ಕು ಅವೆ. ಎರಡು ಕರವೇನ? ಎರಡು ಕರವು, ಒಂದಿನ್ನೂ ಕರುಗಳಲ್ಲ. ಈ ಹಸುಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದು? ನಮ್ದೇ, ನಮ್ಮ ಹೆಂಡಳ ನಮ್ಮ ಇಡ್ತೀವಿ, ನಮ್ಮ ಮಡಿಕೆ. ಹೆಚ್ಚಿನದಾಗಿ ಕೊಟ್ಟಿಗೆ ನಿರ್ವಹಣೆ, ಹಸುಗೆ ಮೇವು ಹಾಕೋದು ಎಲ್ಲ ಯಾರು ಮಾಡ್ತಾರೆ? ನಾವೇ ಮಾಡೋಣ. ಒಟ್ಟಾರೆ ಈ ದನಕರು ಸಾಕೊಂಡಿರೋದು ಒಳ್ಳೇದು ಅಂತೀರಾ? ಒಳ್ಳೇದೇ, ಮತ್ತೆ ಯಾರಿಗೂ ಏನು ಮಾತಾಡಂಗಲ್ವಲ್ಲ, ಎಲ್ಲಿಗೆ ಹೋಗಂಗಲ್ವಲ್ಲ, ಅದವ್ರು ಎಲ್ಲೆಲ್ಲ ತಿರುಗ್ತೀವಿ, ಅದಕ್ಕಾಗಿ ಮಾಡ್ಕೊಳ್ಳೋದು. ಮನತ್ತ ಹಿಂಗೆ ಮಾಡ್ಕೊಂಡಿದ್ದು, ಇಲ್ಲಿ ಬೇಕಾದ್ರೆ ಮಾಡೋದು ಮಾಡದೇ ಇದಾಗ ಸುಮ್ಮನೆ ಮೈಕೊಂಡಿರೋದು, ಅಲ್ಲಿ ಇಲ್ಲಿ ಹೋಗೋದಕ್ಕೆ, ಅದಕ್ಕೆ ಮಾಡ್ಕೊಂಡಿರೋದು. ಹೊಸಗಳ ಕೈ ತುಂಬ ಯಾವಾಗಲೂ ಕೆಲಸ ಇರುತ್ತೆ. ಕೆಲಸ ಏನು ಮಾಡಕ್ಕಲ್ಲ, ನಾನು ಯಾರು ಕೊಟ್ಟಾರು ಮಾಡಿಸ್ತೀನಿ, ಬೇಜಾರು ಗೋರಿಗೆ ಹೋಗ್ತೀವಿ, ಈತ ಬತ್ತೀವಿ ಅಷ್ಟೇ. ಒಳ್ಳೆಯದು ಪುಟ್ಟರಾಜ್ ಅವರೇ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಸಾಕಷ್ಟು ವಿವರವಾಗಿ ಹಂಚ್ಕೊಂಡ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮೊಂದಿಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತ ನಮ್ಮ ಇತರ ಕೇಳುಗರು ಅಂದ್ಕೊಂಡ್ರೆ, ನಿಮ್ಮೊಟ್ಟಿಗೆ ಅವ್ರು ಮಾತಾಡಬೇಕು ಅನ್ನೋದಾದ್ರೆ ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನು ಹೇಳಿ. 9743232233. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9743332233. ಒಳ್ಳೆಯದು ಪುಟ್ಟರಾಜ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಬನವಾಸೆ ಗ್ರಾಮದ ಬಿ ಪುಟ್ಟರಾಜು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಗೋರಾ ರವಿಶಂಕರ್. ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ. ಭತ್ತದಲ್ಲಿ ಹಲವಾರು ಹೆಚ್ಚು ಇಳುವರಿಯನ್ನ ಕೊಡ್ತಕ್ಕಂತಹ ತಳಿಗಳು ಈಗ ಬಳಕೆಯಲ್ಲಿದ್ದಾವೆ. ಇವು ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಯಾವುದೇ ಸ್ಥಳೀಯ ತಳಿಗಿಂತಲೂ ಕೂಡ ಅಧಿಕ ಇಳುವರಿಯನ್ನ ನೀಡುತ್ತವೆ. ಆದರೆ ಬೇಸಾಯ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸದೆ ಕೇವಲ ರಸಗೊಬ್ಬರಗಳಿಂದ ಮಾತ್ರವೇ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಪ್ರಕಾರ ಒಂದು ಪ್ರದೇಶದಲ್ಲಿ ಬರುವ ಇಳುವರಿ ಹೆಚ್ಚಾಗಿ ಆ ಪ್ರದೇಶದಲ್ಲಿ ಇರತಕ್ಕಂತಹ ತೆನೆಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ತೆನೆಗಳು ಸರಿಯಾದ ರೀತಿಯಲ್ಲಿ ಬರಬೇಕಾದರೆ ಸಾರಜನಕದ ಪೂರೈಕೆ ಅತ್ಯವಶ್ಯಕ. ಆದ್ದರಿಂದ ಭತ್ತದ ಬೆಳೆ ನಿರ್ವಹಣೆಯಲ್ಲಿ ಪ್ರತಿ ಪೈರಿನಲ್ಲೂ ಹೆಚ್ಚು ಇಲುಕುಗಳು ಬೆಳೆಯುವ ಹಾಗೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಇಲುಕುಗಳ ಸಂಖ್ಯೆ ಹೆಚ್ಚಿದಂತೆಲ್ಲ ತೆನೆಯ ಸಂಖ್ಯೆಯೂ ಕೂಡ ಹೆಚ್ಚಳವಾಗುತ್ತೆ. ಒಂದು ಎಕರೆಗೆ ನಾವು ನೀಡಿದಂತಹ ಸಾರಜನಕದ ಪ್ರಮಾಣ ಪೋಲಾಗದ ಹಾಗೆ ಪೂರ್ಣವಾಗಿ ಬೆಳೆಗೆ ಲಭ್ಯ ಆಗಬೇಕು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಾರಜನಕ ಪೋಲಾಗುತ್ತೆ. ಹೇಗೆ ಈ ಸಾರಜನಕ ಪೋಲಾಗುತ್ತೆ ಅಂದರೆ, ಹರಿದು ಹೋಗ್ತಕ್ಕಂಥದ್ದು, ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಇಂಗಿ ಹೋಗ್ತಕ್ಕಂಥದ್ದು, ಯೂರಿಯಾ ಗೊಬ್ಬರವನ್ನು ಮಣ್ಣಿನ ಮೇಲೆ ಉದುರಿಸಿದಾಗ ಅದರಲ್ಲಿ ಸ್ವಲ್ಪ ಭಾಗ ಅಮೋನಿಯಾ ಸಾರಜನಕವಾಗಿ ರೂಪಾಂತರ ಹೊಂದಿ ಆವಿಯಾಗ್ತಕ್ಕಂಥದ್ದು, ಹಾಗೂ ನೈಟ್ರೇಟ್ ರಹಿತವಾಗ್ತಕ್ಕಂಥದ್ದು. ಈ ಎಲ್ಲ ವಿಧಾನಗಳಲ್ಲಿ ನಾವು ನೀಡಿದಂತಹ ಸಾರಜನಕ ಪೋಲಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹೀಗೆ ಆಗದೆ ನಾವು ನೀಡಿದಂತಹ ಸಾರಜನಕ ಎಲ್ಲವೂ ಕೂಡ ಗರಿಷ್ಠ ಪ್ರಮಾಣದಲ್ಲಿ ನಮ್ಮ ಬೆಳೆಗೆ ಉಪಯೋಗ ಆಗಬೇಕು ಅಂದರೆ ಭತ್ತದ ಬೆಳೆಗೆ ಶಿಫಾರಸು ಮಾಡಿರತಕ್ಕಂತಹ ಸಾರಜನಕದ ಪ್ರಮಾಣ ಏನಿದೆಯೋ ಅದನ್ನು ಒಂದೇ ಬಾರಿ ಕೊಡುವುದರ ಬದಲಾಗಿ ಎರಡು ಮೂರು ಬಾರಿ ಕೊಡುವುದರಿಂದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಾರಜನಕಾಂಶವನ್ನು ಒದಗಿಸಿದ ಹಾಗಾಗುತ್ತೆ. ಅದರ ಜೊತೆಗೆ ಪೋಲಾಗ್ತಕ್ಕಂಥದ್ದನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಈ ರೀತಿ ಎರಡು ಮೂರು ಬಾರಿ ಸಾರಜನಕವನ್ನು ಭತ್ತದ ಬೆಳೆಗೆ ಕೊಡೋದ್ರಿಂದ ಪೈರೆಲ್ಲವೂ ಕೂಡ ಒಂದೇ ಸಮನಾಗಿ ಏರುಪೇರು ಇಲ್ಲದ ಹಾಗೆ ಬೆಳೆಯಲಿಕ್ಕೂ ಕೂಡ ಸಹಾಯಕವಾಗುತ್ತೆ. ಭತ್ತದ ಬೆಳೆಗೆ ಎರಡು ಬಾರಿ ಅಂದರೆ ಬೆಳವಣಿಗೆ ಕಾಲದಲ್ಲಿ ಮತ್ತು ತೆನೆ ಬರುವುದಕ್ಕೆ ಮುಂಚಿತವಾಗಿ ಸಾರಜನಕ ಅತ್ಯಗತ್ಯವಾಗಿ ಬೇಕು. ಜೊತೆಗೆ ಮಣ್ಣಿನ ಗುಣ ಮತ್ತು ತಳಿಗಳನ್ನು ಅವಲಂಬಿಸಿ ಕೊಡಬೇಕಾದ ಸಾರಜನಕದ ಪ್ರಮಾಣ ಮತ್ತು ಕಾಲವನ್ನು ನಾವು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಭತ್ತದ ಇಳುವರಿ ಹೆಚ್ಚಿಸಬೇಕಾದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿಯ ತೆನೆಗಳ ಸಂಖ್ಯೆ, ಪ್ರತಿ ತೆನೆಯಲ್ಲಿನ ಕಾಳುಗಳ ಸಂಖ್ಯೆ ಮತ್ತು ಪ್ರತಿ ಕಾಳು ಜೊಳ್ಳಾಗದೆ ಗಟ್ಟಿ ಕಾಳಾಗಿರುವುದನ್ನು ಅವಲಂಬಿಸಿರುತ್ತೆ. ಅದರಂತೆ ಒಂದು ಬೆಳೆಯಲ್ಲಿನ ಗರಿಷ್ಠ ತೆನೆಗಳ ಸಂಖ್ಯೆಯನ್ನು ವೃದ್ಧಿಸಲಿಕ್ಕೆ ಆ ತಾಕಿನಲ್ಲಿ ಇರಬೇಕಾದ ಇಲುಕುಗಳ ಸಂಖ್ಯೆ ಅದಕ್ಕೆ ಆಧಾರವಾಗಿರುತ್ತೆ. ಅದಕ್ಕಾಗಿ ಪ್ರತಿ ಪ್ರದೇಶದ ಅಥವಾ ತಾಕಿನಲ್ಲಿ ಇಲುಕುಗಳು ಬರುವ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಭತ್ತದ ಬೆಳೆಯಲ್ಲಿ ಈ ಇಲುಕುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು ಅಂದರೆ ಪೈರಿನ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಸಾರಜನಕವನ್ನು ಒದಗಿಸೋದ್ರಿಂದ ಇಲುಕುಗಳು ಚೆನ್ನಾಗಿ ಬರುತ್ತವೆ. ತಡವಾಗಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕಿನ ಬೆಳವಣಿಗೆ ಆಗೋದಿಲ್ಲ. ಇದರಿಂದ ಬರ್ತಕ್ಕಂತಹ ತೆನೆಗಳಲ್ಲಿ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಕಾಳು ಕಟ್ಟುತ್ತೆ. ತಡವಾಗಿ ಮತ್ತು ತೆನೆ ಬರುವುದಕ್ಕೆ ಮುಂಚಿತವಾಗಿ ಹೆಚ್ಚಿನ ಸಾರಜನಕ ಒದಗಿಸ್ತಕ್ಕಂಥದ್ದು ಸರಿಯಾದ ಪದ್ಧತಿ ಆಗೋದಿಲ್ಲವಾದ್ದರಿಂದ ಬೆಳೆಯಲ್ಲಿ ಇಳುವರಿ ಹೆಚ್ಚಳವಾಗಲ್ಲ. ಆದ ಕಾರಣಕ್ಕೆ ಸಾರಜನಕವನ್ನು ವಿಂಗಡಣೆಯನ್ನು ಮಾಡಿ ಯಾವ ಹಂತದಲ್ಲಿ ಅಗತ್ಯವಿದೆಯೋ ಆ ಹಂತದಲ್ಲಿ ಎರಡು ಮೂರು ಸಾರಿ ನೀಡೋದ್ರಿಂದ ಭತ್ತದ ಇಳುವರಿಯನ್ನು ನಾವು ಹೆಚ್ಚಿಸಬಹುದು. ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಗೆಜ್ಜೆ ಗಲ್ಲು ಸಾಧೆ ಮುತ ಗೆಜ್ಜೆ ಗಲ್ಲು ಸಾಧೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಓಹೋ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಧೆ ಮುತ ಗೆಜ್ಜೆ ಗಲ್ಲು ಸಾಧೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಓಹೋ ಕಲ್ಲಿದ ರಂಗನ್ ಒಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ